ತವ ಕಥಾಮೃತಂ ತತ್ ಜೀವನಂ ಕವಿಬೇರೇಡಿತಂ ಕಲ್ಮಶಾಪಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ರಾತ್ರಿಯಾಗಿದೆ. ಶ್ರೀರಾಮಕೃಷ್ಣರು ಮಾಸ್ಟರೊಡನೆ ಮಾತನಾಡ್ತಾ ಇದ್ದಾರೆ. ರಾಖಾಲ, ಲಾಟು, ಹರೀಶ ಮೊದಲಾದವರು ಹತ್ತಿರ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಒಳ್ಳೆಯದು. ಕೆಲವರು ಕೃಷ್ಣಲೀಲೆಯ ಸಂಬಂಧವಾಗಿ ಆಧ್ಯಾತ್ಮಿಕ ವ್ಯಾಖ್ಯಾನ ಕೊಡ್ತಾರೆ, ಅದರ ವಿಷಯವಾಗಿ ನಿನ್ನ ಅಭಿಪ್ರಾಯ ಏನು? ಮಾಸ್ಟರ್ ಮಾಷೆ ಹೇಳ್ತಾನೆ, ಅನೇಕ ದೃಷ್ಟಿಗಳಿವೆ, ಇದ್ರೇನು ತೊಂದರೆ? ನೀವು ಭೀಷ್ಮ ದೇವನ ಸಂಬಂಧವಾಗಿ ಹೇಳಿದ್ರಿ, ಶರಶೈಯಲ್ಲಿ ಆತ ಮಲಗಿ ದೇಹತ್ಯಾಗ ಮಾಡುವಾಗ ಹೇಳಿದ, ನಾನು ಯಾಕೆ ಅಳ್ತಿದ್ದೇನೆ ಗೊತ್ತೇ, ಮರಣ ಸಂಕಟಕ್ಕಾಗೇನೂ ಅಲ್ಲ, ಸಾಕ್ಷಾತ್ ನಾರಾಯಣನೇ ಅರ್ಜುನನ ಸಾರಥಿಯಾಗಿದ್ದರೂ ಪಾಂಡವರ ದುಃಖ ದುರಿತುಗಳಿಗೆ ಕೊನೆಯೇ ಇಲ್ಲವಲ್ಲ, ಭಗವಂತನ ಲೀಲೆ ನನಗೆ ಸ್ವಲ್ಪವೂ ಅರ್ಥವಾಗ್ತಾ ಇಲ್ವಲ್ಲ ಅಂತನ್ನುವ ಭಾವನೆಯಿಂದ ಅಳ್ತಿದ್ದೇನೆ ಅಂತ. ಶ್ರೀರಾಮಕೃಷ್ಣರು ಸಂಭಾಷಣೆಯನ್ನು ಎತ್ತಿದರು. ಕೃಷ್ಣಲೀಲೆಯ ಸಂಬಂಧವಾಗಿ ಆಧ್ಯಾತ್ಮಿಕ ವ್ಯಾಖ್ಯಾನ ಕೊಡ್ತಾರೆ, ಅದರ ವಿಷಯವಾಗಿ ನಿನ್ನ ಅಭಿಪ್ರಾಯ ಏನು ಅಂತ. ಕೃಷ್ಣಲೀಲೆ ಅದು ಬಹಳ ಅದ್ಭುತವಾದ ಲೀಲೆ, ಎರಡು ದೃಷ್ಟಿಯಲ್ಲೂ ಕೂಡ ಆಧ್ಯಾತ್ಮಿಕವಾಗಿಯೂ ಅದ್ಭುತವಾದ ಲೀಲೆ. ಈ ಪ್ರಾಪಂಚಿಕ ವ್ಯಕ್ತಿಗಳು ತಮಗನುಸಾರವಾಗಿ ಮಾತನಾಡಿಕೊಳ್ಳೋದಕ್ಕೂ ಅನುಕೂಲವನ್ನು ಕಲ್ಪಿಸಿಕೊಟ್ಟಂತಹ ಅದ್ಭುತ ಲೀಲೆ. ಪ್ರಾಪಂಚಿಕರು ಪ್ರಾಪಂಚಿಕ ದೃಷ್ಟಿಯಿಂದ ಶ್ರೀಕೃಷ್ಣನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ತಾರೆ, ಆಧ್ಯಾತ್ಮಿಕ ವ್ಯಕ್ತಿಗಳು ಅದಕ್ಕೆ ಆಧ್ಯಾತ್ಮಿಕ ಅರ್ಥವನ್ನು ಕೊಟ್ಟುಕೊಂಡು ಆ ಆಧ್ಯಾತ್ಮಿಕ ಭಾವವನ್ನು ಅನುಭವಿಸುತ್ತಾ ಆ ಶ್ರೀಕೃಷ್ಣನ ಲೀಲಾ ವಿನೋದವನ್ನು ಆನಂದಿಸುತ್ತಾರೆ. ಅವರವರಿಗೆ ಅವರವರ ರೀತಿಯಲ್ಲೇ ಆನಂದ ಕೊಡ್ತಾನೆ ಭಗವಂತ. ಪ್ರಾಪಂಚಿಕರಿಗೂ ಆನಂದ ಕೊಟ್ಟ ನೋಡಿ ಆ ರೀತಿಯಲ್ಲಿ. ಎಲ್ರಿಗೂ ಶ್ರೀಕೃಷ್ಣ ಬೇಕು, ಮೆಚ್ಚುವವರಿಗೂ ಶ್ರೀಕೃಷ್ಣ ಬೇಕು, ಕೊಚ್ಚುವವರಿಗೂ ಶ್ರೀಕೃಷ್ಣ ಬೇಕು. ಅವನನ್ನ ಬಾಕಿ ಉಳಿದವರು ಆರಾಧಿಸಿದರೆ ಇನ್ನು ಅನೇಕರು ತಿರಸ್ಕರಿಸುತ್ತಾರೆ. ಅದು ಅವನ ಕಾರಿನಲ್ಲೇ ಬಂದಂತಹದ್ದು. ಸಭೆ ಸಮಾರಂಭಗಳಲ್ಲೂ ಕೂಡ ಅವನನ್ನ ಜಾರ ಚೋರ ಅಂತ ಕರೆದು ಅವನನ್ನ ಅವಮಾನಿಸೋದಕ್ಕೋಸ್ಕರ ಪ್ರಯತ್ನಪಟ್ಟದ್ದು ಅದು ಕಥೆಯಲ್ಲಿ ಬಂದದ್ದೇ. ಶ್ರೀಕೃಷ್ಣ ಮುಖ್ಯವಾಗಿ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದ ಬಾಲ್ಯದಿಂದ ಹಿಡಿದು ಅಂತ ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ವಿಶೇಷವಾಗಿ ಸ್ತ್ರೀ ಸಂಬಂಧವಾಗಿ ಅವನ ಲೀಲೆಗಳು ಎದ್ದು ಕಾಣುತ್ತವೆ. ಆದ್ರಿಂದ ಯಾರಾದರೊಬ್ಬರು ಪುರುಷರು, ಅವನು ಗೃಹಸ್ಥನೇ ಆಗಿರಬಹುದು, ಸನ್ಯಾಸಿಯಾಗಿರಬಹುದು, ಅವನೇನಾದರೂ ಸ್ತ್ರೀಯರನ್ನು ವಿಶೇಷವಾಗಿ ಆಧರಿಸಿ ಮಾತನಾಡಿ ತನ್ನ ಸುತ್ತ ಸ್ತ್ರೀ ಸಮುದಾಯವನ್ನು ಬೆಳೆಸಿಕೊಂಡದ್ದೇ ಆದರೆ ದೂರದಲ್ಲಿರ್ತಕ್ಕಂಥ ಪಟಿಂಗರು ನೋಡಿ ನೋಡಿ ಕೃಷ್ಣಲೀಲೆ ಆಗ್ತಾ ಇದೆ ಅಲ್ಲಿ ಅಂತ ಹೇಳುವಂತಹದ್ದು ಒಂದು ಪರಿಪಾಠ. ಅದನ್ನು ಯಾರೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ, ಇದು ನಡೆದೇ ನಡೀತಾ ಇರುತ್ತೆ. ಇನ್ನು ಶ್ರೀಕೃಷ್ಣ ಅದ್ಭುತವಾದಂತಹ ಆಧ್ಯಾತ್ಮಿಕ ಭಾವದಿಂದ ಆ ಗೋಪಿಯರೊಡನೆ ರಮಿಸಿದ. ಅದು ಶ್ರೀ ಸ್ವಾಮಿ ಹರ್ಷಾನಂದಜಿ ಮಹಾರಾಜರವರು ಆಲ್ ಅಬೌಟ್ ಕೃಷ್ಣ ಅಂತಂದ್ಬಿಟ್ಟಿದ್ದಾರೆ, ಒಂದು ಪುಸ್ತಕ ಬರೆದಾರೆ, ಬಹಳ ಸ್ವಾರಸ್ಯವಾಗಿದೆ. ಶ್ರೀಕೃಷ್ಣ ಗೋಪಿಕಾ ಸ್ತ್ರೀಯರೊಂದಿಗೆ ರಮಿಸಿದ, ಲೀಲೆಯಾಡಿದ, ಜಲಕ್ರೀಡೆ ಆಡಿದ ಅಂತಂದ್ರೆ 12 ವರ್ಷ 10 ವರ್ಷದ ಒಳಗಡೆ ಚಿಕ್ಕ ಹುಡುಗ ಆಗಿದ್ದಾಗ. ನಾವು ಅದನ್ನು ಏನು ಅರ್ಥ ಮಾಡಿಕೊಳ್ತಾ ಇದ್ದೇವೆ, ಅವನು ದೊಡ್ಡವನಾದ ಮೇಲೆ ಅಂತ. ಈ ಐತಿಹಾಸಿಕ ಹಿನ್ನೆಲೆಯಿಂದ ನಾವು ಅರ್ಥ ಮಾಡಿಕೊಂಡಾಗ ಆ ರೀತಿಯಲ್ಲಿ ತಬ್ಬಿಬ್ಬಾಗಿ ಮಾತನಾಡೋದಕ್ಕೆ ಮಾತನಾಡುವ ಸಂದರ್ಭ ಬರೋದಿಲ್ಲ. ಆದರೆ ಶ್ರೀಕೃಷ್ಣ ಗೋಪಿಕಾ ಸ್ತ್ರೀಯರೊಡನೆ, ಅದೆಂಥ ಸ್ತ್ರೀಯರು, ಪುಟ್ಟ ಪುಟ್ಟ ಮಕ್ಕಳು, ಅವರೊಡನೆ ಎಲೆಯಲ್ಲಿ ಆಡಿದ್ದಕ್ಕೆ ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅಂತರಂಗದಲ್ಲಿ ಬೃಹತ್ತಾಗಿ ಬೆಳೆದು ನಿಂತಿರುವಂತಹ ಕಾಮಭಾವನೆಗೆ ಈ ಎಲ್ಲ ವಿವರಣೆಗಳನ್ನು ಕೊಟ್ಟುಕೊಂಡು ತಮ್ಮ ಕಾಮಭಾವನೆಯನ್ನ ತಣಿಸಿಕೊಳ್ತಾ ಇದ್ದಾರೆ ಅಂತ ಧಾರಾಳವಾಗಿ ಹೇಳಬಹುದು. ಆದರೆ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ವ್ಯಾಖ್ಯಾನ ಕೊಡ್ತಾರೆ, ಅದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ. ಅನೇಕ ದೃಷ್ಟಿಗಳಿವೆ ಅಂತಂದ ಮಾಸ್ಟರ್ ಮಹಾಶಯ. ಅಂದರೆ ನಾನು ಈಗಾಗಲೇ ಹೇಳದಂತೆ ಎರಡು ಪ್ರಮುಖ ದೃಷ್ಟಿ, ಒಂದು ಆಧ್ಯಾತ್ಮಿಕ ದೃಷ್ಟಿ, ಇನ್ನೊಂದು ಲೌಕಿಕ ದೃಷ್ಟಿ. ಶ್ರೀಕೃಷ್ಣನ ಮೇಲಿನ ಭಕ್ತಿ ಇರುವವರು ಒಂದು ದೃಷ್ಟಿಯಿಂದ ನೋಡಿದರೆ, ಮಾನುಷ ದೃಷ್ಟಿಯಿಂದ ನೋಡತಕ್ಕಂಥವರು ಇನ್ನೊಂದು ದೃಷ್ಟಿಯಿಂದ ನೋಡ್ತಾರೆ, ಇನ್ನೊಂದು ರೀತಿಯಿಂದ ವ್ಯಾಖ್ಯಾನ ಕೊಡ್ತಾರೆ. ಅನೇಕ ದೃಷ್ಟಿಗಳಿವೆ ಅಂತ ಅದಕ್ಕೆ ಹೇಳ್ದ. ಇದ್ರೇನು ತೊಂದರೆ ಅಂತ ಅವನೇ ವಿವರಿಸಿ ಶ್ರೀರಾಮಕೃಷ್ಣರು ಹೇಳಿದಂತಹ ಮಾತನ್ನ ಮುಂದೆ ತರ್ತಾನೆ. ನೀವು ಭೀಷ್ಮದೇವನ ಸಂಬಂಧವಾಗಿ ಹೇಳಿದ್ರಿ ಅಂತನುವ ಆ ಮಾತು ಏನದು? ಶರಶಯೇ ಮೇಲೆ ಮಲಗಿದ್ದಂತಹ ಭೀಷ್ಮ ಕಣ್ಣಲ್ಲಿ ನೀರು ಹಾಕಿದ್ದನ್ನ ಧರ್ಮರಾಯ ಕಂಡಾಗ ಆ ಕೃಷ್ಣ ನನ್ನ ಕೇಳ್ತಾನ, ಇದೇನಿದು? ಶರಶಯ್ಯನ್ನ ತನ್ನ ಇಚ್ಛೆಯಿಂದ ನಿರ್ಮಾಣ ಮಾಡಿಕೊಂಡಿದ್ದಾರೆ ಭೀಷ್ಮಾಚಾರ್ಯರು. ವೀರೋಪಮವಾದ ಮರಣವೇ ತನಗೆ ಬೇಕು ಅಂತ ಹೇಳ್ತಕ್ಕಂಥ ಆ ದೃಷ್ಟಿಯಿಂದ ಅದರ ಮೇಲೆ ತಾವಾಗಿಯೇ ಮಲಗಿಕೊಂಡಿದ್ದಾರೆ. ಅದೇನು ಚುಚ್ಚಿದ್ದರಿಂದ ಉಂಟಾದಂತಹ ನೋವಿನಿಂದ ಅಳ್ತಾ ಇದ್ದಾರೇನೋ ಅಂತನುವ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿದೆ. ಆದರೆ ಶ್ರೀಕೃಷ್ಣ ಧರ್ಮರಾಯನಿಗೆ ಹೇಳ್ತಾನೆ, ಅವ್ರನ್ನೇ ಹೋಗಿ ಕೇಳು ಅಂತ. ಅಥವಾ ಆ ಕೃಷ್ಣನಿಗೆ ಅವನೇ ಹೇಳ್ತಾನೆ, ಭೀಷ್ಮನೇ ಹೇಳ್ತಾನೆ, ಕೃಷ್ಣ ಏನಿದು ನಿನ್ನ ಲೀಲೆ? ಸಾಕ್ಷಾತ್ ಶ್ರೀಮನ್ನಾರಾಯಣನಾದಂತಹ ನೀನೇ ಜೊತೆಯಲ್ಲಿ ಇದ್ದು ಕೂಡ ಈ ಪಾಂಡವರಿಗೆ ಅದೆಂತಹ ಕಷ್ಟ ಬಂತು. ಕೊನೆಗೂ ಆ ಪಂಚ ಪಾಂಡವರಿಗೆ ವನವಾಸವೇ ಗತಿ ಅಂತನ್ನೋ ರೀತಿಯಲ್ಲಿ ಅವರ ಕಷ್ಟಗಳು, ಇಷ್ಟೆಲ್ಲ ಕಷ್ಟ ಪರಂಪರೆ ಯಾತಕ್ಕೆ ಬರಬೇಕು? ಭಗವಂತನೇ ಬಳಿಯಲ್ಲಿರತಕ್ಕಂಥವರಿಗೆ, ಭಗವಂತನ ನಂಬಿದವರಲ್ಲ, ಕೇವಲ ಭಗವಂತನ ಜಪ ಮಾಡಿದವರಲ್ಲ, ಕೇವಲ ಸಾಧನೆ ಮಾಡಿದವರಲ್ಲ, ಭಗವಂತನನ್ನೇ ಬಳಿಯಲ್ಲಿಟ್ಟುಕೊಂಡವರು, ಭಗವಂತನನ್ನ ಕರೆದ ಕರೆಗೆ ಬರಮಾಡಿಕೊಳ್ಳತಕ್ಕಂಥವರು. ಆಪತ್ಕಾಲ ಬಂದಾಗ ಭಗವಂತ ಅಲ್ಲಿಗೆ ಬಂದ, ಅಷ್ಟರ ಮಟ್ಟಿನ ಸಂಬಂಧ. ಇಷ್ಟಿದ್ದು ಕೂಡ ಅವರ ದುಃಖ ಪರಂಪರೆಗೆ ಮಿತಿಯೇ ಇಲ್ಲದಂತಾಯ್ತಲ್ಲ ಯಾತಕ್ಕೆ ಅಂತ ಅನ್ನೋದು ಅರ್ಥವಾಗದೆ ಅಳತಾ ಇದ್ದೇನೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಭಗವಂತನ ಲೀಲೆಯನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಂತನೋ ಮಾತನ್ನ ಶ್ರೀರಾಮಕೃಷ್ಣರು ಈ ವಚನವೇದದಲ್ಲಿ ಪದೇ ಪದೇ ಹೇಳಿದ್ದಾರೆ. ಪ್ರತಿಯೊಂದು ಕಾರ್ಯಕಲಾಪಗಳು ಕೂಡ ಭಗವಂತನ ಲೀಲೆಗೆ ಸಂಬಂಧಪಟ್ಟದ್ದು ಅಂತ ಬ್ರಹ್ಮಸೂತ್ರ ಭಾಷ್ಯ ಅಂದೇ ಹೇಳಿಬಿಟ್ಟಿದೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ, ಕೇವಲ ತಮಾಷೆ, ಮನುಷ್ಯ ಹಾಗೆ ಬಂದ, ಹೀಗೆ ಜೀವಿಸಿದ, ಹಾಗೆ ಹೊರಟೋದ. ಜನಾಂಗಕ್ಕೆ ಜನಾಂಗವೇ ಅಳಿಸಿ ಹೋಯಿತು. ಅವರ ಹೆಸರನ್ನು ಹೇಳುವವರೇ ಇಲ್ಲ. ಅಷ್ಟೇ ಅಲ್ಲ, ಆ ವಿಶ್ವರೂಪ ದರ್ಶನದಲ್ಲಿ ಕೃಷ್ಣ ಅರ್ಜುನನಿಗೆ ಎಂತಹ ದರ್ಶನವನ್ನು ಕೊಟ್ಟ, ಆ ದುಷ್ಟರಾದಂತಹ ಪಾಂಡವರು ಅವನ ಬಾಯಿಯೊಳಗೆ, ಕಾಲನ ಮಹಾಕಾಲನ ಬಾಯಿಯೊಳಗೆ ಪ್ರವೇಶ ಮಾಡ್ತಾ ಇದ್ದದ್ದು ಮಾತ್ರ ಅಲ್ಲ, ಈ ಪಾಂಡವರು ಕೂಡ ಪ್ರವೇಶ ಮಾಡ್ತಾ ಇದ್ದಾರೆ. ಅವರೆಲ್ಲರ ಶರೀರವನ್ನ ಕಟಕಟನೆ ಆ ಪರಮಾತ್ಮ ಅಗೀತಾ ಇದ್ದಾನೆ. ಅವರ ತಲೆಬುರುಡೆಗಳು, ಎಲುಬುಗಳು ಅವನ ಹಲ್ಲಿಗೆ ಸಿಕ್ಕಿ ಕಟಕಟನೆ ಸದ್ದು ಮಾಡ್ತಾ ಇದ್ದುದನ್ನ ಕೂಡ ಅರ್ಜುನ ಕೇಳ್ತಾ ಇದ್ದಾನೆ. ಈ ರೀತಿಯಲ್ಲಿ ಸ್ವಯಂ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಎಲ್ಲ ತನ್ನೊಳಗೆ ಬರಬೇಕು ಅಂತ ತಾತ್ಪರ್ಯ, ಎಲ್ಲರನ್ನೂ ಸಾಯಿಸಬೇಕು ಅಂತ ತಾತ್ಪರ್ಯ ಅಲ್ಲ, ಎಲ್ಲರನ್ನೂ ಕೊನೆಗೆ ತನ್ನೊಳಗೆ ಬರಮಾಡಿಕೊಳ್ಳುತ್ತೇನೆ. ಸಂಹಾರ ಅಂದ್ರೆ ತನ್ನೊಳಗೆ ಸೇರಿಸಿಕೊಳ್ಳೋದು ಅಂತ ಅರ್ಥ, ಕೊಲ್ಲೋದು ಅಂತನ್ನುವ ಅರ್ಥ ಸಾಮಾನ್ಯ ಅರ್ಥ ಅದು. ಆಹಾರ ಆಹಾರ ಅಂತ ಒಂದು ಶಬ್ದ ನೀವು ಕೇಳಿದ್ದೀರಿ, ಹೊರಗಡೆ ಇರತಕ್ಕಂತಹ ಪದಾರ್ಥಗಳನ್ನ ಕೈಯಿಂದ ಹಿಡಿದು ಬಾಯಿಗೆ ತುರುಕಿ ಒಳಗಡೆ ಸೇರಿಸುವಂತಹದ್ದು ಆಹಾರ ಅಂದ್ರೆ ಅದೇನೆ. ಇಲ್ಲಿ ಪರಮಾತ್ಮ ತನ್ನ ಕಾಲಶಕ್ತಿಯಿಂದಾಗಿ, ಪ್ರತಿಯೊಬ್ಬರು ಕಾಲಕ್ಕೆ ಅಧೀನರು ನೋಡಿ, ಸಕಾಲದಲ್ಲಿ ಪ್ರತಿಯೊಬ್ಬರು ಅವನೊಳಗಡೆ ಪ್ರವೇಶ ಮಾಡಬೇಕು ಅಂತ ಅರ್ಥ. ಆನಂದ ಸ್ವರೂಪನಾದ ಅವನಿಂದಲೇ ನಾವು ಬಂದವರು, ಆನಂದ ಸ್ವರೂಪನಾದ ಅವನಲ್ಲೇ ನಾವು ಇರುವವರು, ಆನಂದ ಸ್ವರೂಪನಾದ ಅವನಲ್ಲೇ ಹಿಂತಿರುಗುವವರು. ಅಜ್ಞಾನದಿಂದಾಗಿ ನಾವು ಸತ್ತೋದ್ವು, ಅವರು ಸತ್ತೋದ್ರು, ಇವರು ಸತ್ತೋದ್ರು ಅಂತ ಅಜ್ಞಾನದಿಂದಾಗಿ ಅಳ್ತಾರೆ. ಜ್ಞಾನಿ ಅಳದಕ್ಕೆ ಹೋಗೋದಿಲ್ಲ. ಅವನ ಲೀಲೆ, ಅವನ ನಾಟಕ, ಅವನ ವೇಷಧಾರಿತ್ವ ಅಷ್ಟಕ್ಕೆ ಮುಗಿದಿದೆ, ಈಗ ಇನ್ನು ಹೊಸಬರು ಬೇರೆಯವರು ಬರ್ತಾರೆ ಅಂತ ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾನೆ. ಶೋಕಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಈ ತರಹ ಭಗವಂತನ ಲೀಲೆ ಅದು. ಆದರೆ ಇಲ್ಲಿ ಭೀಷ್ಮರಿಗೆ ಶ್ರೀಕೃಷ್ಣ ಸ್ವಯಂ ಭಗವಂತನಾಗಿದ್ದ ಮೇಲೆ, ಸರ್ವಶಕ್ತಿ ಸ್ವರೂಪನಾದ ಮೇಲೆ, ಎಂತೆಂಥ ಕಟ್ಟ ಪರಂಪರೆಗಳಿಂದ ಕೂಡ ಪಾರು ಮಾಡಬಲ್ಲಂತಹ ಸಾಮರ್ಥ್ಯವಿದ್ದ ಮೇಲೆ ಈ ಪಾಂಡವರನ್ನ ಯಾತಕ್ಕೆ ಪಾರು ಮಾಡಲಿಲ್ಲ? ಸದಾ ಅವರನ್ನ ಸುಖಿಗಳನ್ನಾಗಿ ಇಟ್ಟಿರಬೇಕಾಗಿತ್ತು. ಬಹಳ ಒಳ್ಳೆಯವರು ಧರ್ಮಿಷ್ಠರು. ಧರ್ಮಿಷ್ಠರು ಯಾವಾಗಲೂ ಕಷ್ಟಪಡುವುದಾದ್ರೆ ಧರ್ಮವನ್ನು ಯಾರು ಆಚರಿಸುತ್ತಾರೆ? ಆಮೇಲೆ ಈ ಸತ್ ಹೋದವರು ಅಂತ ಹೇಳ್ತಕ್ಕಂಥವರು ಒಳ್ಳೆಯವರಾದರೂ ಹಿಂತಿರುಗುವುದಿಲ್ಲ, ಕೆಟ್ಟವರಾದರೂ ಹಿಂತಿರುಗುವುದಿಲ್ಲ. ಆ ಕೇಳಿಕೋದ್ರೆ ಕೆಟ್ಟವರೇ ಮತ್ತು ಪ್ರೇತಗಳಾಗಿ ಹಿಂತಿರುಗುತ್ತಾರೆ. ಆದರೆ ಈ ಒಳ್ಳೆಯವರು ಅಂತ ಹೇಳ್ತಕ್ಕಂಥವರು ಪತ್ತೆನೇ ಇಲ್ಲ. ಇದನ್ನೆಲ್ಲ ಜನಕೋಟಿ ತಮ್ಮ ಭಾಷೆ ದೃಷ್ಟಿಯಿಂದ ನೋಡಿ ದಿಗಿಲು ಬೀಳುತ್ತೆ. ಧರ್ಮವನ್ನು ಅನುಷ್ಠಾನ ಮಾಡಿ ಭಗವಂತನ ಪೂಜೆ ಭಜನೆ ಧ್ಯಾನ ಜಪ ಇಂಥವುಗಳನ್ನು ಮಾಡಿಕೊಂಡಿದ್ರು ಕೂಡ ಕಟ್ಟ ತಪ್ಪಲಿಲ್ವಲ್ಲ ಅಂತನ್ನುವ ಒಂದು ಪ್ರಶ್ನೆ ಅವರ ಮನಸ್ಸಿನಲ್ಲಿದ್ದು ದಿಗಿಲು ಬೀಳುತ್ತಾರೆ. ಇಲ್ಲಿ ಭೀಷ್ಮಾಚಾರ್ಯರು ಅಳ್ತಾ ಇದ್ದಾರೆ. ಆದರೆ ಕೊನೆಗೆ ಯಾವುದು ಸತ್ಯ ಅಂತಂದ್ರೆ ಭಗವಂತನ ಲೀಲೆ ಅಂತನ್ನುವ ಮಾತನ್ನು ಅರ್ಥ ಮಾಡಿಕೊಂಡಾಗ ಅದಕ್ಕೆ ನಿಜವಾದ ಅರ್ಥ ಬರುತ್ತೆ, ಸತ್ಯತೆ ಬರುತ್ತೆ. ಶ್ರೀ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣಿಗೆ ಮಾತನ್ನು ಮುಂದುವರಿಸ್ತಾ ಮತ್ತೆ ಹೇಳ್ತಾನೆ, ಮತ್ತೆ ನೀವು ಹನುಮಂತನ ವಿಷಯವಾಗಿ ಹೇಳಿದ್ರಿ. ಆತ ಹೇಳ್ತಿದ್ದ, ನನಗೆ ತಿಥಿ ವಾರ ನಕ್ಷತ್ರ ಏನೂ ಗೊತ್ತಿಲ್ಲ, ನಾನು ಕೇವಲ ರಾಮಚಿಂತನೆ ಮಾಡ್ತಾ ಇರ್ತೇನೆ ಅಂತ ಆ ಮಾತನ್ನು ಹೇಳ್ತಾನೆ. ಇಲ್ಲಿ ನೋಡಿ, ನಾವು ಪ್ರಾಪಂಚಿಕರು ಅಂತನ್ನುವರು, ಅಥವಾ ಪ್ರಾಪಂಚಿಕರು ಆಗಿರಬಹುದು, ಮನುಷ್ಯರು ಎಲ್ಲೋ ನಮ್ಮಲ್ಲಿ ಎಷ್ಟೋ ಜನ ಆಧ್ಯಾತ್ಮಿಕ ವ್ಯಕ್ತಿಗಳು ಇದ್ದಾರೆ. ಈಗ ಇಲ್ಲಿ ಬರುವವರೆಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತಲೇ ಅರ್ಥ. ನಾವು ಪ್ರಾಪಂಚಿಕರು ಅಂತ ತಿಳಿಯಕಾಗೋದಿಲ್ಲ ಅವ್ರನ್ನ. ಕೇವಲ ಪ್ರಾಪಂಚಿಕರು ಅಂತನ್ನುವರು ಈ ಕಡೆ ಬರೋದಕ್ಕೇ ಸಾಧ್ಯವಿಲ್ಲ. ಬೇಕಾದ್ರೆ ಅವರವರ ಸ್ತ್ರೀಯರಾದರೆ ಅವರವರ ಯಜಮಾನರನ್ನ, ಪುರುಷರಾದರೆ ಅವರವರ ಸ್ತ್ರೀಯರನ್ನ ಕೇಳ್ಕೊಳ್ಬಹುದು. ನಮಗೆಲ್ಲ ಬೇಡ್ರಿ ಅದು, ನೀವು ಬೇಕಾದ್ರೆ ಹೋಗ್ಬಿಟ್ಟು ಬನ್ನಿ ಅಂತ ಸ್ತ್ರೀಯರು. ಏ ಹೋಗ್ಬೇಡ ನೀನು ಆಶ್ರಮಕ್ಕೆ, ಇಲ್ಲೇ ಇರು ನನ್ನ ಜೊತೆಲಿ, ಸಿನಿಮಾಕ್ ಬಾ, ಎಲ್ಲಿಗೆ ಬೇಕಾದ್ರೂ ಬಾ, ಆಶ್ರಮಕ್ಕೆ ಮಾತ್ರ ಕಾಲಿಡ್ಬೇಡ. ಒಂದ್ ವೇಳೆ ಹೋಗ್ಬೇಕು ಅಂತ ಇದ್ರೂ ಕೂಡ ಅದಕ್ಕೊಂದು ಕಾಲ ಬರುತ್ತೆ, ಆಗ ಹೋಗು ಇತ್ಯಾದಿ ಮಾತುಗಳನ್ನೆಲ್ಲ ನಾವು ಕೇಳ್ತಾ ಇರ್ತೇವೆ. ಇದೆಲ್ಲ ಪ್ರಾಪಂಚಿಕ ಬುದ್ಧಿ, ಪ್ರಾಪಂಚಿಕ ಬುದ್ಧಿ ಅಂತ ಹೆಸರು. ಆದ್ರೆ ಯಾರು ತಪ್ಪಿಯಾದ್ರೂ ಆಶ್ರಮಕ್ಕೆ ಬರಬೇಕು ಅಂತ ಇಷ್ಟಪಡ್ತಾರೋ ಅವ್ರನ್ನ ನಾವು ಕೇವಲ ಪ್ರಾಪಂಚಿಕರು ಅಂತ ಕರೆಯೋದಕ್ಕಾಗೋದೇ ಇಲ್ಲ. ಅವರು ಪ್ರಪಂಚದಲ್ಲಿ ಇದ್ರೂ ಕೂಡ ಅವರಲ್ಲಿ ಆಧ್ಯಾತ್ಮಿಕ ಹಂಬಲ ಇದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಇದೇ ಆಧ್ಯಾತ್ಮಿಕ ಹಂಬಲವನ್ನು ಅತಿಶಯ ಮಾಡಿಕೊಂಡಾಗ, ತೀವ್ರಗೊಳಿಸಿಕೊಂಡಾಗ ಏನಾಗುತ್ತೆ? ತಿಥಿವಾರ ನಕ್ಷತ್ರ ಮರ್ತೋಗುತ್ತೆ. ಹನುಮಂತ ರಾಮ ಕಾರ್ಯದಲ್ಲಿ ನಿರತನಾಗಿದ್ದರೂ ಕೂಡ ಅಸಮ ಸಾಹಸದಿಂದ ನಿರಂತರ ಕರ್ಮದಲ್ಲಿ ಮಗ್ನನಾಗಿದ್ದರೂ ಕೂಡ ನೆನಪಿಟ್ಟುಕೊಳ್ಳಿ ಈ ಮಾತು. ಕೈಂಕರ್ಯ ಅಂತ ಹೇಳಿದ್ರೆ ಸುಲಭ ಅಲ್ಲ. ಸ್ವತಂತ್ರವಾಗಿ ಮನಸ್ಸಿದ್ರೆ ಮಾಡೋದು, ಮನಸ್ಸಿಲ್ಲದ್ರೆ ಬಿಡೋದು ಅಂತ ಹೇಳ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಅದು ಸುಲಭ. ಪ್ರಭುಗೆ ಅಧೀನನಾಗಿದ್ದುಕೊಂಡು ಅವನು ಹೇಳಿದ್ದನ್ನ ಅವನಿಗೆ ತೃಪ್ತಿಯಾಗುವಂತೆ ಮಾಡುವಂತಹದ್ದು ಇದೆಯಲ್ಲ, ಬಹಳ ಕಷ್ಟದ ಕೆಲಸ. ಆ ಹನುಮಂತ ಅಷ್ಟೊಂದು ಭಯಂಕರವಾದ ಕೆಲಸ ಎಂತೆಂಥದ್ದನ್ನು ನೀವು ನೆನಪು ಮಾಡಿಕೊಳ್ಳಿ, ಅದನ್ನು ನಾನು ಹೇಳೋದಕ್ಕೆ ಹೋಗುವುದಿಲ್ಲ. ಈಗ ಅಷ್ಟೆಲ್ಲ ಕೆಲಸ ಮಾಡಿಯೂ ಕೂಡ ಕೊನೆಗೆ ರಾಮ ಅವನ ಮೇಲೆ ಸ್ವಲ್ಪ ಬೇಸರಿಸಿಕೊಳ್ತಾನೆ, ಎಂಥ ದಯ ನೀನು ಈಗ ಮಾಡಿಬಿಟ್ಟಿಯಲ್ಲ ಅಂತ. ಆಗ ಅವನು ಹನುಮಂತ ಒಂದು ಮಾತನ್ನು ಉದ್ಗರಿಸ್ತಾನೆ, ಸೇವೆ ಬಹಳ ಕಷ್ಟ. ತನ್ನ ಇಷ್ಟದೇವತೆಯಾದಂತಹ ಆ ಶ್ರೀರಾಮನನ್ನ, ಪ್ರಭುವಾದಂತಹ ಶ್ರೀರಾಮನನ್ನ ಸಂಪೂರ್ಣ ತೃಪ್ತಿಪಡಿಸುವಲ್ಲಿ ಅವನೆಷ್ಟು ಕಷ್ಟಪಡಬೇಕಾಗತ್ತೆ. ಅಷ್ಟ ಕಾರ್ಯವನ್ನ ರಾಮಕಾರ್ಯ ಅನ್ನೋ ಭಾವನೆಯಿಂದ ಮಾಡಿದ ಅವನು. ಅದು ರಾಮಕಾರ್ಯ ಅಂತನ್ನುವ ಭಾವನೆಯಿಂದ ಮಾತ್ರವೇ ಅವನು ಮಾಡ್ತಾ ಇದ್ದ. ಆದ್ರಿಂದ ರಾಮ ಕಾರ್ಯ ಮುಗಿದ ಕೂಡಲೇ ರಾಮನನ್ನು ಹಿಡ್ಕೊಂಡ. ರಾಮ ಕಾರ್ಯ, ರಾಮ ಕಾರ್ಯ, ರಾಮ ಬೇರೆ ಕಾರ್ಯ ಬೇರೆ ಅಲ್ಲ. ರಾಮ ಕಾರ್ಯವೇ ಕಾರ್ಯವೇ ರಾಮ, ರಾಮನೇ ಕಾರ್ಯ. ವರ್ಕ್ ಆ್ಯಂಡ್ ವರ್ಷಿಪ್, ವರ್ಕ್ ಆಸ್ ವರ್ಷಿಪ್, ವರ್ಕ್ ಈಸ್ ವರ್ಷಿಪ್. ಕರ್ಮ ಮತ್ತು ಪೂಜೆ, ಪೂಜೆಯ ರೂಪದಲ್ಲಿ ಕರ್ಮ, ಕರ್ಮವೇ ಪೂಜೆ. ಅಜ್ಞಾನ ಅಂತ ಹೇಳ್ತಕ್ಕಂಥದ್ದು ಇರುವವರೆಗೆ ಕರ್ಮ ಬೇರೆ ಪೂಜೆ ಬೇರೆ ಅಂತನಿಸ್ತದೆ. ಸ್ವಲ್ಪ ಜ್ಞಾನ ಬಂದಾಗ, ವಿವೇಕ ಬಂದಾಗ ಅದೇ ಕರ್ಮವನ್ನ ಅವನು ಪೂಜಾ ದೃಷ್ಟಿಯಿಂದ ಮಾಡಿಕೊಂಡು ಬರ್ತಾನೆ. ಆ ದೃಷ್ಟಿ ಮಾಗಿದಾಗ, ಬಲಿತಾಗ, ಪಕ್ವವಾದಾಗ ಅವನಿಗೆ ಕರ್ಮ ಬೇರೆ ಪೂಜೆ ಬೇರೆ ಆಗೋದಿಲ್ಲ, ಕರ್ಮವೇ ಪೂಜೆಯಾಗುತ್ತೆ. ಇದನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಕರ್ಮ ಬೇರೆ ಪೂಜೆ ಬೇರೆ ಆಗಿಬಿಟ್ರೆ ಪೂಜೆ ಮಾತ್ರವೇ ಆಧ್ಯಾತ್ಮ, ಕರ್ಮ ಅಂತಕ್ಕಂಥದ್ದಲ್ಲ ಅನ್ನೋ ಭಾವದಲ್ಲಿದ್ದಾಗ ನಮ್ಗೆಷ್ಟು ನಷ್ಟ ಆಗುತ್ತೆ ನೋಡಿ. ದಿವಸಕ್ಕೆ 24 ಗಂಟೆಗಳಲ್ಲಿ ಹೆಚ್ಚಿನವರು 12 ಗಂಟೆ ಕೆಲಸದಲ್ಲಿರ್ತಾರೆ. ಒಂದಲ್ಲ ಒಂದು ಬಗೆಯ ಕೆಲಸ ಕಾರ್ಯಗಳು ಇದ್ದೇ ಇರುತ್ತವೆ. ಅವುಗಳೆಲ್ಲ ಆಧ್ಯಾತ್ಮಿಕ ಅಲ್ಲ ಅಂತ ಆದ್ಮೇಲೆ ಉಳಿದ 12 ಗಂಟೆ ಮಾತ್ರ ಅವರು ಆಧ್ಯಾತ್ಮಿಕವಾಗಿರೋದಕ್ಕೆ ಸಾಧ್ಯವಾಯಿತು. ಅದರಲ್ಲೂ ಕೂಡ ಒಂದು 5-6 ಗಂಟೆ ನಿದ್ರೆ ಆಗಿರುವಾಗ ಎಷ್ಟು ಕಡಿಮೆ ಸಮಯ ಅವರು ಆಧ್ಯಾತ್ಮಿಕತೆಯಲ್ಲಿ ಇರುವಂತೆ ಆಗ್ಬಿಡುತ್ತೆ ಅಂತ ನಷ್ಟ ಆಗ್ಬಿಡುತ್ತೆ. ಆದ್ರಿಂದ ದೃಷ್ಟಿಕೋನವನ್ನು ನಾವು ಸ್ಪಷ್ಟಪಡಿಸಿಕೊಂಡಾಗ ಕರ್ಮವೇ ಪೂಜೆಯಾಗಿಬಿಡುತ್ತೆ. ಆದರೆ ದೃಷ್ಟಿಕೋನ ಅಂತ ಹೇಳ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಬೆಳೆಯದೆ ಹೋದ್ರೆ, ಬೆಳೆಯೋದಕ್ಕೆ ಅವಕಾಶ ಕೊಡದೆ ಹೋದ್ರೆ, ಬೆಳೆಯುವಂತೆ ಮಾಡಿಕೊಳ್ಳದೆ ಹೋದ್ರೆ ಪೂಜೆಯೇ ಕರ್ಮವಾಗಿಬಿಡುತ್ತೆ. ಎಷ್ಟೋ ಜನ ಪೂಜಾರಿಗಳು ನಮ್ಮ ಆಶ್ರಮದಲ್ಲೂ ಕೂಡ ನನಗೆ ಕೆಲಸ ಜಾಸ್ತಿ ಅಂತ ಹೇಳ್ತಾರೆ. ಏನ್ ಕೆಲಸ ಅವ್ರಿಗೆ? ಪೂಜಾರಿಗೆ ಎಂತ ಕೆಲಸ? ಪೂಜೆ ಮಾಡೋದೇ ಕೆಲಸ. ಪೂಜೆ ಮಾಡೋದು ಕೆಲಸ, ಬಾಕಿ ಉಳಿದವರು ಇತರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವರು ಅದನ್ನು ಪೂಜೆ ಅಂತ ತಿಳ್ಕೊಳ್ತಾರೆ. ಆದ್ರೆ ಇವರು ಪೂಜೆ ಅಂತ ಮಾಡ್ತಕ್ಕಂಥವರು ಕೆಲಸ ಅಂತ ತಿಳ್ಕೊಂಡು ನನಗೆಷ್ಟೊಂದು ಕೆಲಸ ಅಂತ ಸಂಕಟ ಪಡ್ತಾರೆ. ನಿಜಕ್ಕೂ ಅದು ಕೆಲಸವೇ, ನಿಜಕ್ಕೂ ಅವರು ಊಟ ಮಾಡತಕ್ಕಂಥದ್ದೆಲ್ಲ ಅವರ ದಿನ ಕೂಲಿ. ಯಾವಾಗ ಮಾಡ್ತಕ್ಕಂತಹ ಪೂಜೆ ಅಂತ ಹೇಳ್ತಕ್ಕಂತಹದ್ದನ್ನು ಅವರು ಕರ್ಮ ಅಂತ ತಿಳಿತಾರೋ ಆಗ ಅವರಿಗೆ ಪ್ರಸಾದ ಅಲ್ಲ, ಅವರಿಗೆ ಸಿಗತಕ್ಕಂತಹದ್ದು ಅವತ್ತಿನ ಕೂಲಿ ಅನ್ನ. ದೃಷ್ಟಿಕೋನಕ್ಕನುಸಾರವಾಗಿ ಅವರ ಪ್ರಾಪ್ತಿ, ಅವರ ಲಾಭ ಎಲ್ಲ ನಮ್ಮ ದೃಷ್ಟಿಯನ್ನು ಅವಲಂಬಿಸಿಕೊಂಡಿರುತ್ತದೆ. ಪ್ರಾಪಂಚಿಕ ದೃಷ್ಟಿ, ಆಧ್ಯಾತ್ಮಿಕ ದೃಷ್ಟಿ, ಭಾವದೃಷ್ಟಿ. ಈ ಭಾವದೃಷ್ಟಿಯನ್ನು ನಾವು ಬೆಳೆಸಿಕೊಳ್ಳಬೇಕಾಗುತ್ತೆ. ಭಾವನೀಯ ಕಾಜ್ಕೋರೋ ಅಂತಲೇ ಬಂಗಾಳಿಯಲ್ಲಿ ಮಾತು, ಭಾವದೊಂದಿಗೆ ಕರ್ಮ ಮಾಡುವಂತ. ಈ ಹನುಮಂತ ರಾಮಭಾವದಿಂದಲೇ ಅವನು ಸೇವಾ ಕಾರ್ಯದಲ್ಲಿ ನಿರತನಾಗಿರ್ತಾ ಇದ್ದ. ಕಾರ್ಯ ನಿಂತಿತ್ತು ಅಂತ ಹೇಳಿದ್ರೆ ರಾಮ ಧ್ಯಾನ, ರಾಮ ಹೇಳಿದ ಅಂತ ಹೇಳಿದ್ರೆ ರಾಮ ಕಾರ್ಯ. ಆ ಕಾರ್ಯವೂ ರಾಮ ಧ್ಯಾನ, ಧ್ಯಾನವೂ ರಾಮ ಧ್ಯಾನ. ಈ ರೀತಿಯಲ್ಲಿ ಅವನು ತನ್ನ ಮನಸ್ಸನ್ನ ರಾಮಮಯವನ್ನಾಗಿ ಮಾಡಿಕೊಂಡದ್ರಿಂದ ಯಾವುದು ತಿಥಿ, ಯಾರಿಗೂ ತಿಥಿ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ತಿಥಿವಾರ ನಕ್ಷತ್ರ ಯಾವುದು ಅವನಿಗೆ ನೆನಪಿಟ್ಟುಕೊಳ್ಳೋಕೆ ಸಾಧ್ಯವಿಲ್ಲ. ಅದನ್ನೇ ಅವನು ಹೇಳ್ತಾನೆ, ಅವನು ತಿಥಿವಾರ ನಕ್ಷತ್ರ ನನಗೇನು ಗೊತ್ತಿಲ್ಲ. ರಾಮ ಸ್ಮರಣೆ, ರಾಮ ಧ್ಯಾನ ಅನ್ನೋದು ಬಿಟ್ರೆ ನನಗಿನ್ನೇನು ಗೊತ್ತಿಲ್ಲ. ಪ್ರಾಪಂಚಿಕ ವ್ಯಕ್ತಿಗಳು, ಪ್ರಾಪಂಚಿಕ ವ್ಯಕ್ತಿಗಳು ಅಂತಿದ್ದಾರೆ, ಅವರಿಗೂ ಹಾಗೆ ತಿಥಿವಾರ ನಕ್ಷತ್ರ ಏನು ಗೊತ್ತಿಲ್ಲ. ಅವರು ತಮ್ಮ ಪ್ರಾಪಂಚಿಕತೆಯಲ್ಲಿ ಎಷ್ಟೊಂದು ಮಗ್ನವಾಗಿರ್ತಾರೆ ಅಂತ ಹೇಳಿದ್ರೆ, ಯಾವಾಗ ಹರಿದಿನ, ಯಾವಾಗ ಏಕಾದಶಿ, ಯಾವಾಗ ಇಂತಹ ಹಬ್ಬ, ಯಾವಾಗ ಅಂತಹ ಹಬ್ಬ, ಯಾವಾಗ ಪುಣ್ಯತಿಥಿ, ಯಾವುದೂ ಅವರಿಗೆ ಗೊತ್ತಿರೋದಿಲ್ಲ. ಎಷ್ಟೋ ಸಲ ತಮ್ಮ ತಮ್ಮ ತಂದೆಯ ತಿಥಿಯೇ ಮರೆತು ಹೋಗಿ, ತಿಥಿ ದಿನವೇ ಮರೆತು ಹೋಗಿ ಕೊನೆಗೆ ಮುಂದಿನ ತಿಂಗಳು ಮಾಡುವಂತಹದ್ದು ಕೂಡ ಇದೆ. ಅದು ಬೇರೆ ಕತೆ. ಅಂತೂ ಆ ಭಾವ ಸಂಲಗ್ನ ಆದಂತಹ ಸಂದರ್ಭದಲ್ಲಿ ಅವರಿಗೆ ಭಗವಂತ ಬಿಟ್ಟು, ಭಗವದ್ಭಾವ ಬಿಟ್ಟು ಬಾಕಿ ಉಳಿದದ್ದು ಯಾವುದೂ ನೆನಪಿರೋದಿಲ್ಲ ಅಂತನ ಉದಾಹರಣೆಯನ್ನ ಅಲ್ಲಿ ಕೊಟ್ಟ. ಶ್ರೀರಾಮಕೃಷ್ಣ ಹೇಳಿದ ಮಾತನ್ನೇ ಇಲ್ಲಿ ಹೇಳಿದ. ಬಳಿಕ ಹೇಳ್ತಾನೆ, ನೀವು ಹೇಳಿದ್ರಿ ಬ್ರಹ್ಮ ಶಕ್ತಿ ಇವೆರಡು ಹೊರತು ಇನ್ನು ಬೇರೆ ಏನೂ ಇಲ್ಲ. ಮತ್ತೆ ಹೇಳಿದ್ರಿ ಬ್ರಹ್ಮಜ್ಞಾನ ಉಂಟಾದ್ರೆ ಇವೆರಡೂ ಒಂದೇ ಅಂತನ್ನುವ ಬೋಧೆ ಉಂಟಾಗುತ್ತೆ ಅಂತ. ಒಂದೇ ಎರಡಲ್ಲ ಅಂತನ್ನುವ ಬೋಧೆ ಉಂಟಾಗುತ್ತೆ ಅಂತ ಈ ಮಾತನ್ನ ಗುರುವಿಗೆ ಒಪ್ಪಿಸ್ತಾ ಇದ್ದಾನೆ. ತಾನು ಕಲಿತಂತಹ ಪಾಠವನ್ನ ಗುರುವಿಗೆ ಒಪ್ಪಿಸ್ತಾ ಇದ್ದಾನೆ. ಆ ಗುರುಗಳು ಎಚ್ಚರದಿಂದ ಅದನ್ನು ಕೇಳ್ತಾ ಇದ್ದಾರೆ. ಪರವಾಗಿಲ್ಲ, ಶಿಷ್ಯ ಸರಿಯಾಗಿ ಹೇಳ್ತಾ ಇದ್ದಾನೆ, ತಬೀಬಾಗಿ ಹೇಳ್ತಾ ಇಲ್ಲ. ಅವನೇನಾದರೂ ತಬೀಬಾಗಿ ಹೇಳಿದ್ರೆ ಆಗಲ್ಲ ಕಣೋ ಹೀಗೆ ಅಂತ ತಿದ್ದುಕೊ ಅಂತ ಹೇಳುವಂತಹ ಪರಿಸ್ಥಿತಿ. ಆದರೆ ಅಂತದ್ದೇನೂ ಇಲ್ಲ, ನಮಗೆ ಗೊತ್ತಾಗ್ತಾ ಇದೆಯಲ್ಲ, ಸರಿಯಾಗಿ ಹೇಳ್ತಾ ಇದ್ದಾನೆ ಅವನು. ಅಜ್ಞಾನ ಸ್ಥಿತಿ, ಜ್ಞಾನ ಸ್ಥಿತಿ. ಜ್ಞಾನ ಸ್ಥಿತಿಯಲ್ಲಿ ನಾವೆಲ್ಲ ಒಂದೇ, ಅಜ್ಞಾನ ಸ್ಥಿತಿಯಲ್ಲಿ ಬೇರೆ ಬೇರೆನೆ. ವ್ಯಾವಹಾರಿಕವಾಗಿ ನಾವು ಬೇರೆ ಬೇರೆನೆ, ಆಧ್ಯಾತ್ಮಿಕವಾಗಿ ನಾವೆಲ್ಲ ಒಂದೇನೆ. ಆದರೆ ಆಧ್ಯಾತ್ಮಿಕ ಭಾವ ಬರುವವರೆಗೆ ಸ್ವಲ್ಪ ಕಾಯ್ತಾ ಇರಬೇಕಾಗುತ್ತೆ. ಮಾಸ್ಟರ್ ಮಾಷೆ ಇದನ್ನೆಲ್ಲ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ನಿಜ, ನಿನ್ನ ಉದ್ದೇಶ ಗುರಿಯನ್ನು ಮುಟ್ಟೋದು. ನೀನು ಅದನ್ನ ಇಚ್ಛೆ ಬಂದ್ರೆ ಮುಳ್ಳಿನ ಕಾಡಿನ ಮೂಲಕವಾಗಿಯೂ ಮುಟ್ಟಬಹುದು, ಒಳ್ಳೆಯ ರಸ್ತೆಯ ಮೂಲಕವಾಗಿಯೂ ಮುಟ್ಟಬಹುದು ಅಂತ ಹೇಳ್ತಾರೆ. ಯಾವ ದೃಷ್ಟಿಯೇ ಇರಲಿ, ಅದು ಭಗವಂತನ ಬಳಿಗೆ ನಮ್ಮನ್ನು ಕೊಂಡೊಯ್ಯಬೇಕು. ಯಾವ ದಾರಿಯೇ ಇರಲಿ, ಅದು ನಮ್ಮನ್ನು ಭಗವಂತನ ಬಳಿಗೆ ಕೊಂಡೊಯ್ಯಬೇಕು. ಇಲ್ಲಿ ಶ್ರೀರಾಮಕೃಷ್ಣರು ಎರಡು ದಾರಿಯನ್ನು ಹೇಳ್ತಾ ಇದ್ದಾರೆ, ಎರಡು ಪ್ರಧಾನವಾದ ದಾರಿ. ಒಂದು ಮುಳ್ಳು ದಾರಿ, ಇನ್ನೊಂದು ರಾಜರಸ್ತೆ. ರಾಜರಸ್ತೆ ಅಂತ ಹೇಳಿದ್ರೆ ಶ್ರೇಷ್ಠವಾದ ಯೋಗ ಮಾರ್ಗ. ಮುಳ್ಳು ರಸ್ತೆ ಅಂತ ಹೇಳಿದ್ರೆ ತಂತ್ರ ಮಾರ್ಗ ಅಂತ ಒಂದಿದೆ ಇಲ್ಲಿ ಬಂಗಾಳದಲ್ಲಿ ವಿಶೇಷವಾಗಿ. ಅದು ಕಕ್ಕಸು ದಾರಿಯಾಗಿ ಮನೆಯೊಳಗೆ ಪ್ರವೇಶ ಮಾಡದಂತೆ ಅಂತ ಶ್ರೀರಾಮಕೃಷ್ಣ ಒಂದು ಮಾತನ್ನು ಹೇಳಿದ್ದಾರೆ. ಆ ಕಕ್ಕಸು ದಾರಿಯಾಗಿಯೂ ಕೂಡ ಮನೆಯೊಳಗೇನೋ ಬರ್ತಾನವನು, ಈ ಹೆಬ್ಬಾಗಲ ಮೂಲಕ ಬರ್ತಕ್ಕಂಥವನು ಕೂಡ ಮನೆಯೊಳಗೇನೋ ಬರ್ತಾನೆ, ಆದರೆ ಅವನು ಮೈ ಸ್ವಲ್ಪ ವಾಸನೆ ಇರುತ್ತೆ. ಇವನು ರಾಜಾರೋಷವಾಗಿ ಬರ್ತಾ ಇದ್ದಾನೆ. ಆದ್ರಿಂದ ಈ ರಾಜರಸ್ತೆಯನ್ನು ಆರಿಸಿಕೊಳ್ಳಬೇಕು ಅಂತನ್ನುವ ಒಂದು ದೃಷ್ಟಿಯನ್ನು ಕೂಡ ಇಲ್ಲಿ ನಮ್ಮ ಮುಂದೆ ಇಡ್ತಾರೆ. ಬಳಿಕ ಹೇಳ್ತಾರೆ, ನಾನಾ ದೃಷ್ಟಿಗಳು ನಿಜವಾಗಿಯೂ ಇವೆ. ತೋತಾಪುರಿ ಹೇಳ್ತಾ ಇದ್ದ, ನಾನಾ ದೃಷ್ಟಿಗಳ ದಶೆಯಿಂದ ಸಾಧು ಸೇವೆ ನಡೆಯದೆ ಹೋಯಿತು ಅಂತ. ಒಂದು ಜಾಗದಲ್ಲಿ ಸಂತರ್ಪಣೆ ನಡೀತಾ ಇತ್ತು, ಅನೇಕ ಸಾಧು ಸಂಪ್ರದಾಯದವರು ಬಂದಿದ್ರು, ಪ್ರತಿಯೊಂದು ಸಂಪ್ರದಾಯದವರು ಹೇಳಲಾರಂಭಿಸಿದರು. ಮೊದಲು ತಮಗೆ ಸೇವೆ ನಡೆಯಬೇಕು, ಬಳಿಕ ಉಳಿದ ಸಂಪ್ರದಾಯದವರಿಗೆ ಅಂತ. ಈ ಗೊಂದಲದಲ್ಲಿ ಯಾವ ನಿರ್ಧಾರಕ್ಕೂ ಬರಲಾಗಲಿಲ್ಲ. ಕೊನೆಗೆ ಎಲ್ಲರೂ ಹೊರಟೋದ್ರು, ಮಾಡಿದ್ದ ಅಡುಗೆಯನ್ನ ವೇಶಿಯರಿಗೆ ಬಡಿಸಲಾಯಿತು ಅಂತ ಹೇಳಿದರು ಶ್ರೀರಾಮಕೃಷ್ಣ. ನಾನಾ ದೃಷ್ಟಿಗಳಿವೆಯಂತೆ, ಇರಬಾರದಂತೇನಲ್ಲ, ಜೋತೋ ಮೋತ್ ತೋತೋ ಪಾತ್. ಒಬ್ಬ ಮೂರ್ಖನಿಗೂ ಒಂದು ದೃಷ್ಟಿ ಇದೆ, ಮೂರ್ಖ ದೃಷ್ಟಿ. ಒಬ್ಬ ದುಷ್ಟನಿಗೂ ಒಂದು ದೃಷ್ಟಿ ಇದೆ, ದುಷ್ಟ ದೃಷ್ಟಿ. ಸಾಮಾನ್ಯನಿಗೂ ದೃಷ್ಟಿ ಇದೆ, ಅವನವನ ಅವನವನ ಮಾರ್ಗದಿಂದಲೇ ಬರಬೇಕು ಅಂತನ್ನುವುದನ್ನೇ ಹೇಳಿ ಬಳಿಕ ಹೇಳ್ತಾರೆ, ಈ ನಾನಾ ದೃಷ್ಟಿಗಳ ದೆಸೆಯಿಂದ ಸಾಧು ಸೇವೆ ನಡೆಯದೆ ಹೋಯಿತು ಅಂತ ಒಂದು ಮಾತಿದೆ. ಅದು ಬಂಗಾಳಿಯಲ್ಲಿ ಅದೊಂದು ಗಾದೆ. ನಮಗೆ ಮನ್ನಣೆ ಜಾಸ್ತಿ ಸಿಗಬೇಕು, ನಮಗೆ ಮನ್ನಣೆ ಜಾಸ್ತಿ ಸಿಗಬೇಕು ಅಂತನ್ನುವ ವಾದ ಹಿಡಿಯುವವರು. ಈ ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ಅಂತ ದೇವಿಜಿಯವರು ಹೇಳ್ತಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಮಾನ ಇದು ಸನ್ಯಾಸಿಗಳನ್ನು ಬಿಡುವುದಿಲ್ಲ, ಕೊನೆಯ ಪಾಶ ಅದು ಸಮ್ಮಾನ. ಯಾರು ಮಾನ ಕೊಟ್ಟರೆ ಎಷ್ಟು, ಮಾನ ಕೊಡದಿದ್ರೆ ಎಷ್ಟು. ಮಾನ ಕೊಡುವಂತಹದ್ದಲ್ಲ, ಅದು ನನ್ನೊಳಗೆ ಇರುವಂತಹದ್ದು ಅನ್ನೋ ಪ್ರಜ್ಞೆ ಕೊನೆಗೆ ಅದು ಬರದು. ಮಾನ ಇನ್ನೊಬ್ಬರು ಕೊಟ್ಟರೆ ಮಾತ್ರ ಬರದೆ, ಅದೇನು ಅಕ್ಕಿಯೇ, ದವಸವೇ, ಧಾನ್ಯವೇ, ಚಿನ್ನವೇ, ಅದು ನನ್ನ ಒಳಗಡೆ ಇರತಕ್ಕಂತಹದ್ದು. ನನ್ನ ಒಳಗಡೆಯ ಬೆಳವಣಿಗೆಗನುಸಾರವಾಗಿ ನಾನು ಹೊರಗಡೆಯ ವ್ಯಕ್ತಿಗಳಿಗೆ ಕಾಣಿಸಿಕೊಡ್ತೇನೆ, ಸನ್ಮಾನಿತನಾಗ್ತೇನೆ, ಇಲ್ಲದ್ರೆ ಅವಮಾನಿತನಾಗುತ್ತೇನೆ. ಆದರೆ ಇವರು ಈ ಬಗೆಯ ಸನ್ಮಾನವನ್ನ ಆ ಗೃಹಸ್ಥ ಭಕ್ತರಿಂದ ನಿರೀಕ್ಷಿಸುತ್ತಾರೆ. ನಮಗೆ ಮೊದಲು ಬಡಿಸಬೇಕು, ನೀವು ನಮ್ಮ ಪಂಕ್ತಿಗೆ ಮೊದಲು ಬಡಿಸಬೇಕು, ಆಮೇಲೆ ಎರಡನೇ ಆ ಪಂಕ್ತಿಯವರಿಗೆ, ಆಮೇಲೆ ಈ ಪಂಕ್ತಿಯವರಿಗೆ, ಆಮೇಲೆ ಈ ಪಂಥದವರಿಗೆ, ಆಮೇಲೆ ಆ ಪಂಥದವರಿಗೆ. ಇಲ್ಲ ನಮಗ ಮೊದಲು, ಇಲ್ಲ ನಮಗ ಮೊದಲು ಅಂತ ಈ ರೀತಿಯಲ್ಲಿ ಅವರು ಊಟಕ್ಕೆ ಕುಳಿತ ವೇಳೆಯಲ್ಲಿ ಒಂದು ಗಲಾಟೆಯನ್ನು ಹೆಚ್ಚು ಮಾಡ್ತಾರೆ. ಯಾಕೆಂತಂದ್ರೆ ಈಗ ಮನ್ನಣೆ ತೀರ್ಮಾನ ಆಗೋಗ್ಬಿಡುತ್ತೆ, ಅವರು ಯಾವ್ರು ಮೊದಲು ಬಿಡಿಸ್ತಾರೋ ಅಲ್ಲಿ. ಆದ್ರಿಂದ ಆ ಬಡಿಸಕ್ಕಿಂತ ಮೊದಲೇನೇ ಅದು ತೀರ್ಮಾನ ಆಗಬೇಕು ಅಂತ ಗಲಾಟೆ ಬಹಳ ತೀವ್ರವಾಗಿಬಿಡುತ್ತೆ. ಆಗ ಆ ಗೃಹಸ್ಥ ಭಕ್ತರು, ಪಾಪ ಸಾಧುಗಳು, ಇವರಿಗೆ ಯಾರು ಬುದ್ಧಿ ಉಳಿದು, ಇನ್ನೇನು ಹೆಚ್ಚು ಮಾತಾಡಿದ್ರೆ ಶಾಪ ಕೊಟ್ಬಿಡ್ತಾರೆ, ಅದಕ್ಕೋಸ್ಕರ ಈ ರಗಳೇ ಬೇಡ ಅಂತ ಯಾರಿಗೂ ಬಡ್ತೇನೇನೆ. ಅನ್ನ ಎಲ್ಲ ಮಿಕ್ಕೋಯ್ತು, ಮಾಡಿದ ಭಕ್ಷ್ಯ ಭೋಜ್ಯಗಳೆಲ್ಲ ಮಿಕ್ಕೋಯ್ತು, ಯಾರಿಗೆ ಕೊಡೋದು, ಸಜ್ಜನರಿಗೆ ಕೊಡೋಣ ಅಂತಂದ್ರೆ ಈ ತರ ಜಗಳ. ಇನ್ನು ಇರುವವರೆಲ್ಲ ವೇಶಿಯರು ಅಷ್ಟೇನೆ, ಸಜ್ಜನರೆಲ್ಲರೂ ಬಿಟ್ಟರೆ ಇನ್ಯಾರು ಸಿಗ್ತಾರೆ. ಅದಕ್ಕೆ ಶ್ರೀರಾಮಕೃಷ್ಣ ಮಾಡಿದ್ದ ಅಡುಗೆಯನ್ನು ವೇಶ್ಯರಿಗೆ ಬಡಿಸಲಾಯಿತು ಅಂತ. ಈ ನಾನಾ ದೃಷ್ಟಿಕೋನಗಳ ದಸೆಯಿಂದಾಗಿ ಬಹಳ ಗಲಿಬಿಲಿ ಆಗ್ತಾ ಇದೆ. ಯಾವುದಾದ್ರೂ ಒಂದು ಆಶ್ರಯವನ್ನ ಮಾನವ ಕೋಟಿಯನ್ನ ಇಟ್ಕೊಳ್ಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಓಂಕಾರ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ. ಆ ದೇವಾಲಯದಲ್ಲಿ ಓಂಕಾರವನ್ನು ಮಾತ್ರ ಇಡಬೇಕು, ಬೇರೆ ಯಾವ ದೇವದೇವಿಯರ ಚಿತ್ರವೂ ಇರಬಾರದು. ಆ ದೇವಸ್ಥಾನಕ್ಕೆ ಎಲ್ಲ ಮತೀಯರಿಗೂ ಹೋಗುವುದಕ್ಕೆ ಅವಕಾಶ ಇರಬೇಕು, ತಮ್ಮ ತಮ್ಮ ಮತಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಅವಕಾಶ ಇರಬೇಕು, ಆದರೆ ತಮ್ಮದೇ ಶ್ರೇಷ್ಠ ಅಂತ ಹೇಳ್ಕೊಳ್ಳೋದಕ್ಕೆ ಮಾತ್ರ ಅಧಿಕಾರ ಇಲ್ಲ ಆ ಜಾಗದಲ್ಲಿ ಅಂತ. ಬಹಳ ಸ್ವಾರಸ್ಯವಾಗಿದೆ ಅದು. ಯಾತಕ್ಕೆ ಅಂತ ಹೇಳಿದ್ರೆ ಈ ಒಂದು ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಿ ನಾವೆಲ್ಲ ಮಾನವ ಸೋದರರು ಅಂತಿರ್ತಕ್ಕಂಥ ಭಾವನೆಯನ್ನು ತರೋದಕ್ಕೋಸ್ಕರ ಆ ವಿಚಾರ ಹೇಳ್ತಾರೆ. ಅದಿನ್ನೂ ಕಾರ್ಯರೂಪಕ್ಕೆ ಬರಲಿಲ್ಲ, ಅದು ಯಾವಾಗ ಬರುತ್ತೋ ದೇವರಿಗೆ ಗೊತ್ತು. ಅಲ್ಲೂ ಕೂಡ ಜಗಳ ಇದೆ, ಓಂಕಾರ ಬೇಡ ಕ್ರಾಸ್ ಹಾಕಿ ಅಂತ, ಕ್ರಾಸ್ ಬೇಡ ಸ್ವಾಸ್ತಿಕ್ ಹಾಕಿ ಅಂತ. ಹೀಗೆ ಬೇರೆ ಬೇರೆ ಸಂಕೇತಗಳಿವೆ. ಆ ಸಂಕೇತಗಳು ಒಂದಷ್ಟು ಗಲಾಟೆ ಎಬ್ಬಿಸಿಬಿಡ್ತಾರೆ. ಆದ್ರಿಂದ ಆ ಪರಬ್ರಹ್ಮದ ಹೊರತಾಗಿ ಉಳಿದವುಗಳೆಲ್ಲದರಲ್ಲೂ ಕೂಡ ಭೇದ ಇದ್ದೇ ಇದೆ. ಭೇದ ಇರುವವರೆಗೆ ಗಲಾಟೆ ತಪ್ಪಿದ್ದಲ್ಲ. ಶ್ರೀರಾಮಕೃಷ್ಣ ಅದನ್ನು ಹೇಳಿದ್ರು. ಆಗ ಮಾಸ್ಟರ್ ಮಾಷಿ ಹೇಳ್ತಾನೆ, ತೋತಾಪುರಿ ಬಹಳ ದೊಡ್ಡ ಸಾಧು. ಸುಮ್ಮನೆ ಅವನಿಗೊಂದು ಮಾತು ಅನಿಸ್ತು, ಹೇಳ್ಬಿಟ್ಟ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆದರೆ ಹಾಜರ ಹೇಳ್ತಾನೆ ಆತ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯ ಅಂತ. ನೋಡಿ ಇನ್ನೊಂದು ದೃಷ್ಟಿ ಇದು. ಮಾಸ್ಟರ್ ಮಾಷಿ ಹೇಳ್ತಾ ಇದ್ದಾನೆ ಬಹಳ ದೊಡ್ಡ ಸಾಧು ಅಂತ, ಆದರೆ ಹಾಜರ ಶ್ರೀರಾಮಕೃಷ್ಣ ಕೋಣೆಯ ಹೊರಗಡೆ ಯಾವಾಗಲೂ ಮಾಲೆ ತಿರುಗಿಸ್ತಾ ಬಂದವರೊಡನೆ ಮಾತನಾಡ್ತಾ ಇರ್ತಾನಲ್ಲ, ಆಮೇಲೆ ತನಗೆ ಬೇಕಾದ್ದೆಲ್ಲ ಮಾಡಿಸ್ಕೊಳ್ತಾ ಇರ್ತಾನಲ್ಲ ಆ ಸಾಧು, ಅವನು ಹೇಳೋದೇನಂತಂದ್ರೆ ಆ ತೋತಾಪುರಿ ಏನೂ ಅಲ್ಲ ತಾನೇ ಅಂತ. ಯಾವಾಗ ಒಬ್ಬ ಮನುಷ್ಯ ನೀನೇನು ಅಲ್ಲ ಅಂದ್ರೆ ನಾನೇ ಎಲ್ಲ ಅಂತ ಅದರರ್ಥ. ಅಥವಾ ಬಾಯ್ಬಿಟ್ಟು ನಾನೇ ಎಲ್ಲ ಅಂತ ಹೇಳಿದ್ರೆ ನೀನೇನು ಅಲ್ಲ ಅಂತ ಅದರರ್ಥ. ಪರ ನಿಂದ ಅದು ಹೇಳ್ತಕ್ಕಂಥದ್ದು ಪರ್ಯಾಯವಾಗಿ ಅದು ಆತ್ಮಶ್ಲಾಘನೆ. ಆತ್ಮಶ್ಲಾಘನೆ ಅಂತ ಹೇಳತಕ್ಕಂಥದ್ದು ಪರ್ಯಾಯವಾಗಿ ಪರ ನಿಂದೆ. ತನ್ನ ತಾನು ಹೊಗಳ್ಕೊಂಡ ಅಂತ ಹೇಳಿದ್ರೆ ಪಕ್ಕದವ್ರನ್ನ ನಿಂದಿಸಿದ ಅಂತಲೇ ಅರ್ಥ. ಆದ್ರಿಂದ ಮಹಾಪುರುಷರು ಸುಮ್ಮನೆ ಇರ್ತಾರೆ ಅಂತ ಮಾತಿದೆ. ಜ್ಞಾನಿಗಳು ಮಾಡುವುದನ್ನೆಲ್ಲ ಮಾಡಿ ಸುಮ್ಮನೆ ಇರ್ತಾರೆ ಅಂತ. ಇಲ್ಲಿ ಆ ಹಾಜರ ಹೇಳ್ದ, ಅವನೇನು ದೊಡ್ಡ ಮನುಷ್ಯ ಅಲ್ಲ, ಅವನು ಸಾಮಾನ್ಯ ಮನುಷ್ಯ ಅಂತ. ಇವಳ ಮೇಲೆ ಮಾತುಕತೆ ಯಾವ ಪ್ರಯೋಜನಕ್ಕೆ ಬಂದದ್ದಲ್ಲ ಅಂತ ಶ್ರೀರಾಮಕೃಷ್ಣ ಮಾತು ಬದಲಾಯಿಸ್ತಾರೆ. ಇಂಥವುಗಳ ಮೇಲೆಲ್ಲ ಮಾತುಕತೆ ಯಾವ ಪ್ರಯೋಜನಕ್ಕೂ ಬಂದದ್ದಲ್ಲ. ಪ್ರತಿಯೊಬ್ಬರು ಹೇಳ್ತಾರೆ ತಮ್ಮ ಗಡಿಯಾರ ಸರಿಯಾಗಿದೆ ಅಂತ. ಬಹಳ ದೊಡ್ಡ ಉದಾಹರಣೆ ಇದು. ಎಲ್ಲ ನಂದು ಟಿಟಾನ್, ನಂದು HMT, ನಂದು ಶೀಕೋಕಣ ಅಂತಂದ್ಬಿಟ್ಟಿದೆ, ನನ್ನ ಸಮಯವೇ ಸರಿಯಾದ್ದು ಅಂತ ವಾದಿಸೋಕೆ ಹೋಗ್ತಾರೆ. ಕೊನೆಗೆ ನೋಡಿದ್ರೆ ರೇಡಿಯೋ ಟೈಮ್ ಕೂಡ ಸರಿಯಾಗಿರೋದಿಲ್ಲ, ರೈಲ್ವೆ ಟೈಮ್ ಹೇಳ್ತಾರೆ ನಮ್ದೇ ಸರಿ ಇರ್ತ. ಆದ್ರಿಂದ ಯಾರ ಸಮಯವೂ ಸರಿಯಲ್ಲ, ಯಾರ ವಾಚೂ ಸರಿಯಲ್ಲ, ಭಗವಂತ ಒಬ್ಬನೇ ಸರಿ. ಭಗವಂತನಿಂದ ಹೊರಗೆ ಬಂದಂತಹ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಭೇದ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಮಾತನ್ನು ಹೇಳ್ತಾರೆ. ನೋಡು, ನಾರಾಯಣ ಶಾಸ್ತ್ರೀಯದು ಒಳ್ಳೆಯ ವೈರಾಗ್ಯ. ಆತ ಒಳ್ಳೆ ದೊಡ್ಡ ವಿದ್ವಾಂಸ. ಹೆಂಡತಿಯನ್ನು ತ್ಯಜಿಸಿ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಹೊರಟು ಹೋದ. ಮನಸ್ಸಿನಿಂದ ಸಂಪೂರ್ಣವಾಗಿ ಕಾಮಕಾಂಚನ ಆಸಕ್ತಿಯನ್ನು ತ್ಯಜಿಸಿದರೆ ಮಾತ್ರವೇ ಯೋಗ ಉಂಟಾಗುತ್ತೆ. ಕೆಲವರಲ್ಲಿ ಯೋಗಿಯ ಲಕ್ಷಣ ಎದ್ದು ಕಾಣುತ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಎರಡನೇ ಸಂಪುಟದಲ್ಲಿ ನಾರಾಯಣ ಶಾಸ್ತ್ರಿ ಮಹಾಪಂಡಿತ, ಆತ ಶ್ರೀರಾಮಕೃಷ್ಣದ ಸಂಪರ್ಕಕ್ಕೆ ಬರ್ತಾನೆ. ಬಹಳ ವಿನಯಶಾಲಿ, ವಿದ್ವತ್ತಿನೊಂದಿಗೆ ಆಧ್ಯಾತ್ಮಿಕ ಮುಮುಕ್ಷುತ್ವ ಕೂಡ ಅವನ ಹತ್ರ ಇತ್ತು. ಆದ್ರಿಂದ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಕ್ತಿಯಿಂದ, ಆಧ್ಯಾತ್ಮಿಕ ವ್ಯಕ್ತಿತ್ವದಿಂದ ಬಹಳಷ್ಟು ಪ್ರಭಾವಿತನಾಗಿ, ನಾನು ಶಾಸ್ತ್ರಗಳಲ್ಲಿ ಇರತಕ್ಕಂತಹ ಸಮಾಧಿಯ ಬಗ್ಗೆ, ಆಧ್ಯಾತ್ಮಿಕ ಅನುಭವಗಳ ಬಗ್ಗೆ ಎಷ್ಟೊಂದು ಓದ್ಕೊಂಡಿದ್ದೇನೆ, ಆದರೆ ಅನುಭವಕ್ಕೆ ಬಂದದ್ದು ಮಾತ್ರ ಶ್ರೀರಾಮಕೃಷ್ಣಿಗೆ ಮಾತ್ರ, ನನಗೆ ಅಂತಹ ಅನುಭವಗಳಿಲ್ವಲ್ಲ ಅಂತನ್ನುವ ದುಃಖವಾಗಿ ಶ್ರೀರಾಮಕೃಷ್ಣರ ಅಪ್ಪಣೆಯನ್ನು ಪಡೆದು ಋಷಿಕೇಶಕ್ಕೆ ಹೋಗಿ ತೀವ್ರವಾದ ಸಾಧನೆಯಲ್ಲಿ ಮಗ್ನವಾಗಿ, ಕಾಲಕಾಲಕ್ಕೆ ಸರಿಯಾದ ಅನ್ನಾಹಾರವಿಲ್ಲದೆ ರೋಗಗ್ರಸ್ತನಾಗಿ ಸತೋಗ್ಬಿಡ್ತಾನೆ ಅಂತನೋ ಕತೆ ಅಷ್ಟಕ್ಕೆ ಬರ್ತದಲ್ಲಿ. ಎಂತಹ ಸಾಧನೆ ಮಾಡಬೇಕಾದರೂ ಕೂಡ ಕಾಲಕಾಲಕ್ಕೆ ಅನ್ನಾಹಾರ ಇಲ್ಲಿದ್ರೆ ಆಗುದಿಲ್ಲ. ಕಲಿಯುಗದಲ್ಲಿ ಅನ್ನಗತ ಪ್ರಾಣ. ನಾನು ನನ್ನ 19ನೇ ವಯಸ್ಸಿಗೆ ಹಿಮಾಲಯಕ್ಕೆ ಹೋಗಬೇಕು ಅಂತ ಇಷ್ಟಪಟ್ಟೆ, ಅಲ್ಲೇ ಇರಬೇಕು ಅಂತ ಇಷ್ಟಪಟ್ಟೆ, ಅಲ್ಲೇ ಸಾಧನೆ ಮಾಡಿಕೊಂಡು ಮಗ್ನವಾಗಿರಬೇಕು ಅಂತ ಇಷ್ಟಪಟ್ಟೆ. ಮೆಲ್ಲನೆ ನನ್ನ ಶರೀರವನ್ನು ಒಮ್ಮೆ ನೋಡಿಕೊಂಡೆ. ನರಪೇತಲ ನನ್ನನ್ನು, ನನ್ನ ಶಾಲೆಯ ಯಾವ ಹುಡುಗರು ಕೂಡ ಆಟಕ್ಕೆ ಕೋರಿಕೊಳ್ತಾ ಇರಲಿಲ್ಲ, ನೀನು ಬಾ ಅಂತ ಕರೆಯೋರೇ ಇರಲಿಲ್ಲ, ಸುಮ್ಮನೆ ದೂರದಿಂದ ನೋಡೋದೆಷ್ಟೋ ಅಷ್ಟೇ. ಅಂತಹ ಒಂದು ಶರೀರ ನಂದು. ಆ ಋಷಿಕೇಶದಲ್ಲಿ ಬಹಳ ಚಳಿ ಅಂತ ಕೇಳಿದ್ದೆ ನೋಡಿ, ಅನುಭವ ಇಲ್ವಲ್ಲ. ಆ ಚಳಿ ಒಳಗೆ ಗೊತ್ತು ಗುರಿಯಲ್ಲಿರ್ತಕ್ಕಂಥ ಆ ಸ್ಥಳದಲ್ಲಿ ಸತ್ಯ ಹೋಗೋದು ಖಂಡಿತ. ಇತ್ತ ಇಹವೂ ಇಲ್ಲ, ಅತ್ತ ಪರವೂ ಇಲ್ಲ, ಆ ಸ್ಥಿತಿ ಬೇಡ. ಹೋಗಲಿ, ಒಂದು ಉತ್ತಮವಾದಂತಹ ಗೃಹಸ್ಥರಾಗಿಯೇ ಇದ್ದುಕೊಂಡು ಸಾಧನೆ ಮಾಡ್ತಾ ಇರೋಣ ಅಂತಲೇ ಆಲೋಚನೆ ಮಾಡಿದೆ. ಆದರೆ ಮನಸ್ಸಲ್ಲಿ ಹಿಮಾಲಯಕ್ಕೆ ಹೋಗಬೇಕು ಅಂತ ಇಷ್ಟಪಟ್ಟಿದ್ದಿಲ್ಲ. ಮಗು ಬಾ ಇಲ್ಲಿ, ನಿನಗೆ ಅತ್ತ ಕಷ್ಟವೂ ಬೇಡ, ಅಥವಾ ಅತಿಯಾದ ಸುಖವೂ ಬೇಡ, ಬಾ ಇಲ್ಲಿ ಅಂತ ಶ್ರೀರಾಮಕೃಷ್ಣಾಶ್ರಮ ನನ್ನನ್ನು ಕರೆಯಿತು. ಬಂದೆ, ಇದ್ದೆ, ಉಳಿದೆ. ಇಲ್ಲಿ ನಾರಾಯಣ ಶಾಸ್ತ್ರಿಗಳು ಪಾಪ ಕಾಲಕಾಲಕ್ಕೆ ಸರಿಯಾದ ಶುಶ್ರೂಷೆ ಇಲ್ಲದೆ ಶರೀರವನ್ನು ಬಿಟ್ಟರು. ಆದ್ರಿಂದ ನಾನು ಹೋಗದಿದ್ದು ಒಳ್ಳೆಯದಾಯಿತು ಅಲ್ವೇ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ನಿನಗೆ ನಾನು ಷಟ್ಚಕ್ರದ ವಿಷಯವಾಗಿ ಸ್ವಲ್ಪ ತಿಳಿಸಬೇಕಾಗಿದೆ. ಯೋಗಿಗಳು ಷಟ್ಚಕ್ರವನ್ನು ಭೇದಿಸಿ ಭಗವಂತನ ಕೃಪೆಯಿಂದ ಆತನ ದರ್ಶನವನ್ನು ಪಡೀತಾರೆ. ಷಟ್ಚಕ್ರದ ವಿಷಯವಾಗಿ ಕೇಳಿದ್ಯೇನು? ಅದಕ್ಕೆ ಮಾಸ್ಟರ್ ಮಾಷೆ ಹೇಳ್ತಾನೆ, ಅವೇ ವೇದಾಂತದ ಸಪ್ತ ಭೂಮಿಕೆಗಳು ಅಂತ ಹೇಳ್ತಾನೆ. ಷಟ್ಚಕ್ರಗಳು, ವೀರಶೈವರಲ್ಲಿ ಷಟ್ ಸ್ಥಳಗಳು ಅಂತ ಕರೀತಾರೆ ಅವರು, ಆರು ಸ್ಥಳಗಳು ಅಂತ. ರಾಜಯೋಗಿಗಳು ಚಕ್ರಗಳು ಅಂತ ಕರೀತಾರೆ, ಹಾಗೆ ಪದ್ಮಗಳು ಅಂತ ಕೂಡ ಕರೀತಾರೆ. ಮೂಲಾಧಾರ ಪದ್ಮದಿಂದ ಹಿಡಿದು ಸಹಸ್ರಾರದವರೆಗೆ ಏಳು ಪದ್ಮಗಳು. ಅಲ್ಲಿ ಷಟ್ ಚಕ್ರಗಳನ್ನು ಭೇದಿಸುವುದು ಸಹಸ್ರಾರ ಅಂತ ಹೇಳ್ತಕ್ಕಂತಹ ಕೊನೆಯ ಪದ್ಮ, ಅದರಲ್ಲಿ ಹೋಗಿ ಸೇರಿಕೊಳ್ಳದು. ಇದು ಆಧ್ಯಾತ್ಮಿಕ ಸಾಧನೆಯ ಪ್ರಕ್ರಿಯೆ. ಸಹಸ್ರ ಆರ, ಆರ ಅಂದರೆ ದಳಗಳು, ಸಹಸ್ರಾರ ಅಂದರೆ ಸಹಸ್ರದಳ ಪದ್ಮ. ಆ ಶಿರದ ಒಳಭಾಗದಲ್ಲಿ, ಮೇಲ್ಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ಇರತಕ್ಕಂತಹದ್ದು ಅದು ಯೋಗಿಗಳಿಗೆ ಮಾತ್ರ ಕಾಣಿಸುವಂತಹದ್ದು. ಯೋಗಾಭ್ಯಾಸವನ್ನ ಕೈಕೊಂಡು ಆರೇಳು ವರ್ಷಗಳವರೆಗೆ ನಿರಂತರವಾಗಿ ಶಿಸ್ತುಬದ್ಧವಾಗಿ ಪ್ರಾಮಾಣಿಕ ಭಾವದಿಂದ ಸಾಧನೆಯನ್ನು ಕೈಗೊಂಡಾಗ ಆ ಮೂಲಾಧಾರ ಅಂತಿರತಕ್ಕಂಥದ್ದು ತನ್ನಷ್ಟಕ್ಕೆ ತೆರೆದುಕೊಳ್ಳುತ್ತೆ. ಬಾಕಿ ಉಳಿದವರದೆಲ್ಲ ಅದು ಸಂಪೂರ್ಣ ಮುಚ್ಚಿಕೊಂಡು ಬಿಟ್ಟಿರುತ್ತೆ. ಅದನ್ನು ತೆರೆಯಬೇಕಾದ್ರೆ ಈ ಯೋಗದ ಪ್ರಕ್ರಿಯೆಗಳು ಬೇಕು. ಇನ್ನೇನೂ ಇಲ್ಲ, ಜಪ, ಧ್ಯಾನ, ಧ್ಯಾನ, ಜಪ ಇಷ್ಟೇ. ಯೋಗದ ಪ್ರಕ್ರಿಯೆಗಳು, ಯೋಗದ ಪ್ರಕ್ರಿಯೆಗಳು ಅಂತ ಹೇಳಿದ ತಕ್ಷಣ ಹಾಗಾದ್ರೆ ಏನೇನಿವೆ ಅಂತ ಹೇಳ್ತಕ್ಕಂತಹ ದೊಡ್ಡ ಒಂದು ಪಟ್ಟಿಯನ್ನು ಮುಂದಿಟ್ಟರೆ ಕೇಳುವವರಿಗೆ ಸಂತೋಷ. ಮಾಡೋದಿಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಪಟ್ಟಿನ ಯಾರು ಮಾಡ್ತಾರೆ ಅಂತ ಕೊನೆಗೆ ಎಲ್ಲರೂ ಬಿಟ್ಟುಬಿಡುವರೆ. ಆದರೆ ಅಷ್ಟೇನೂ ಇಲ್ಲ. ಯೋಗದ ಪ್ರಕ್ರಿಯೆ ಅಂತ ಹೇಳಿದ್ರೆ ನಿರಂತರ ನಿಯತ ಕಾಲದಲ್ಲಿ ನಿರಂತರವಾಗಿ ಧ್ಯಾನ ಮಗ್ನರಾಗತಕ್ಕಂತಹದ್ದು, ಕ್ರಮಾಗತವಾಗಿ ಅದನ್ನು ಅಭ್ಯಾಸ ಮಾಡಿಕೊಂಡು ಬರ್ತಾರೆ. ಪ್ರಾರಂಭದವರಿಗೆ ಹೇಳಬೇಕಾದ ಮಾತನ್ನ ಕ್ರಮಾಗತವಾಗಿ ಅಭ್ಯಾಸ ಮಾಡಿಕೊಂಡು ಬರಬೇಕು, ಕ್ರಮಾಗತವಾಗಿ ಅಭ್ಯಾಸ ಮಾಡ್ಕೊಂಡು ಬರಬೇಕು ಅಂತ. ಕ್ರಮೇಣ ಆಗತಕ್ಕಂತಹದ್ದು ಏಕಾಏಕಿ ಆಯಿತು ಅಂತ ಹೇಳಿದ್ರೆ ಹಾನಿ ಆಯಿತು ಅಂತ ಅರ್ಥ, ಅಥವಾ ಅದೇನೋ ಒಂದು ಅಸಂಬದ್ಧ ಅಂತ ಅರ್ಥ. ಏಕಾಏಕಿ ಯಾವುದಾದ್ರೂ ಕೂಡ ಅದು ವಿನಾಶಕಾರಿ. ಮೆಡಿಕಲ್ ಸೈನ್ಸ್ನಲ್ಲೂ ಕೂಡ ಬಹಳ ಒಂದು ಪ್ರಚಲಿತವಾದಂತಹ ಮಾತಿದೆ. ಆಯುರ್ವೇದದೇವರೇ ಆಗಲಿ, ಅವರೇನಾದರೂ ಒಂದು ಕೊಟ್ಟಂತಹ ಔಷಧ ಬೇಗ ಕಾಯಿಲೆಯನ್ನು ಗುಣ ಮಾಡಿತು ಅಂತ ಹೇಳಿದ್ರೆ ಆ ವರ್ತಮಾನವನ್ನು ಕೇಳಿದಂತಹ ಇಂಗ್ಲಿಷ್ ಡಾಕ್ಟರ್ಗಳು ತಕ್ಷಣ ಹೇಳ್ತಾರೆ ಅದು ಸ್ಟಿರಾಯ್ಡೇ ಇರಬೇಕು ಅಂತ. ಆದ್ರಿಂದ ತಕ್ಷಣ ಅದನ್ನ ಔಷಧವನ್ನ ಪರೀಕ್ಷೆಗೆ ಗುರಿಪಡಿಸಬೇಕು ಅಂತ. ಆಮೇಲೆ ಪರೀಕ್ಷೆಗೆ ಗುರಿಪಡಿಸಿದಾಗ ಅದರಲ್ಲಿ ಸ್ಟೀರಾಯ್ಡ್ ಅಂತ ಹೇಳ್ತಕ್ಕಂಥದ್ದು ಕಾಣಿಸಿಕೊಳ್ಳುತ್ತೆ. ಸ್ಟೀರಾಯ್ಡ್ ಅಂತ ಹೇಳ್ತಕ್ಕಂಥದ್ದು ಜೀವದಾನ ಮಾಡತಕ್ಕಂತಹ ಅದ್ಭುತವಾದ ಔಷಧ ಅದು. ಆದರೆ ಅಷ್ಟೇ ಭಯಂಕರ, ಅದನ್ನ ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಕ್ರಮ ಇದೆ. ಆ ರೀತಿಯಲ್ಲಿ ಕೊಟ್ಟರೆ ಮಾತ್ರ ರೋಗಿ ಬದುಕೊಳ್ತಾನೆ, ಇಲ್ಲದಿದ್ರೆ ಅವನು ಅಳಿವಿಗೆ ಕಾರಣವಾಗಿಬಿಡುತ್ತೆ ಅದು. ಈಗ ಈ ಒಂದು ಪ್ರಕ್ರಿಯೆ ಅಂತ ಹೇಳ್ತಕ್ಕಂಥದ್ದನ್ನ ಸಾವಕಾಶವಾಗಿ ಕ್ರಮವರಿತು ಕ್ರಮೇಣ ಮಾಡಿಕೊಂಡು ಬಂದು ಆ ಷಟ್ಚಕ್ರವನ್ನು ಭೇದಿಸುವಲ್ಲಿ ಸಮರ್ಥನಾಗಬೇಕು ಅಂತ. ಜಪ ಧ್ಯಾನ ಧ್ಯಾನ ಜಪ, ಅದರೊಂದಿಗೆ ಪ್ರಾರ್ಥನೆ. ಪ್ರಾರ್ಥನೆ ಅಂದರೆ ಅವನ ಮುಂದೆ ಕುಳಿತುಕೊಂಡು ಮುಖ್ಯವಾಗಿ ಕಣ್ಣುಗಳನ್ನು ಅವನಲ್ಲಿ ಕೀಲಿಸಿ ಒಂದು ಅವನ ಪಟದಲ್ಲಿ, ಇಲ್ಲದಿದ್ರೆ ಅವನ ವಿಗ್ರಹದಲ್ಲಿ, ಇಲ್ಲದಿದ್ರೆ ಸಾಲಿಗ್ರಾಮಾದಿ ಸಂಕೇತಗಳಲ್ಲಿ ಪ್ರತಿಮಾ ಅಂತ ಅದರಲ್ಲಿ ಕೀಲಿಸಿ ಹೃದಯಕ್ಕೆ ಚಿತ್ತನಾಗಿ ಪ್ರಾರ್ಥಿಸಿಕೊಳ್ಳುವಂಥದ್ದು. ಏನೇನನ್ನು ಹೇಳಬೇಕು ಅಂತ ಮನಸ್ಸಾಗುತ್ತೋ, ಕೋಪ ಅಸೂಯೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳಿಂದ ಉಂಟಾದಂತಹ ಮಾತುಗಳನ್ನು ಕೂಡ ಆ ದೇವರತ್ರವೇ ಹೇಳಿ ನಮ್ಮ ಶುದ್ಧಿಯನ್ನ ನಾವು ಸಂಪಾದಿಸಿಕೊಂಡು ಅವನ ಕೃಪೆಗೆ ಪಾತ್ರರಾಗಬೇಕು. ಅವನ ಕೃಪೆಯಿಂದ ಆ ಮೂಲಾಧಾರ ಅಂತ ಹೇಳ್ತಕ್ಕಂಥದ್ದು ತೆರೆದುಕೊಳ್ಳುತ್ತದೆ. ಭಗವಂತನ ಕೃಪೆಯಿಂದ ಅದು ತೆರೆದುಕೊಂಡಾಗ ಅಪಾಯವಿಲ್ಲ, ನಮ್ಮ ತಿಣುಕಾಟದಿಂದ ಅದನ್ನು ತೆರೆಸಿಕೊಂಡಾಗ ಅಪಾಯ ಕಟ್ಟಿಟ್ಟದ್ದು. ಆದ್ರಿಂದ ಆಧ್ಯಾತ್ಮಿಕ ಸಾಧನೆ ಅಂದರೆ ತಿಣುಕಾಟವಲ್ಲ, ಉಪಾಯವಾದಂತಹ ಕ್ರಮಬದ್ಧವಾದಂತಹ ಸಾಧನೆ. ಹೀಗೆ ಮಾಡಿದಾಗ ಭಗವಂತನ ಕೃಪೆಯಿಂದ ಆತನ ದರ್ಶನ ದೊರೆಯುತ್ತದೆ. ಷಟ್ಚಕ್ರದ ವಿಷಯವಾಗಿ ಇನ್ನೊಂದು ಮಾತೇನಪ್ಪ ಅಂತಂದ್ರೆ ಮಾಸ್ಟರ್ ಮಾಷ ಹೇಳ್ತಾನೆ, ಅದು ವೇದಾಂತದ ದೃಷ್ಟಿಯಿಂದ ಸಪ್ತ ಭೂಮಿಕೆಗಳು ಅಂತ. ಭೂಮಿಕೆ ಅಂದ್ರೆ ಮೆಟ್ಟಿಲು ಅಂತ ಇಟ್ಕೊಳ್ಳಿ. ಇದೇನು ಒಂದನೇ ಮೆಟ್ಟಿಲು, ಎರಡನೇ ಮೆಟ್ಟಿಲು, ಮೂರನೇ ಮೆಟ್ಟಿಲು, ಆರನೇ ಮೆಟ್ಟಿಲು ಹತ್ತಿ ಏಳನೇ ಮೆಟ್ಟಿಲಿಗೆ ಹೋದಾಗ ಅದೇ ಸಮಾಧಿ ಸ್ಥಿತಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ವೇದಾಂತದ್ದಲ್ಲ ವೇದದ್ದು. ವೇದಾಂತದ ಸಪ್ತಭೂಮಿಕೆಗಳು ಅಂತ ಮಾಸ್ಟರ್ ಮಾಷೆ ಹೇಳಿದಾಗ ನೋಡಿದ್ರ ಹೇಗೆ ತಿದ್ದುತ್ತಾರೆ, ವೇದಾಂತದ್ದಲ್ಲ ವೇದದ್ದು ಅಂತ. ವೇದದಲ್ಲಿ ಹೇಳಿದೆ ಸಪ್ತಭೂಮಿಕೆ ಅಂತ, ವೇದಾಂತದ್ದಲ್ಲ ನೋಡಿ ಗುರು ಹೇಗೆ ಅಲ್ಲೇ ಸಂದರ್ಭೋಚಿತವಾಗಿ ತಿದ್ದುತ್ತಾರೆ ಅಂತ. ಷಟ್ಚಕ್ರಗಳು ಹೇಗಿವೆ ಗೊತ್ತೆ, ಸೂಕ್ಷ್ಮ ದೇಹದೊಳಗೆ ಆ ಎಲ್ಲಾ ಪದ್ಮಗಳು ಇವೆ, ಈ ಸ್ಥೂಲ ದೇಹದಲ್ಲಿ ಇಲ್ಲ ಅಂತ. ಮೊನ್ನೆ ತಾನೇ ನನಗೆ ಒಂದು ಬೆನ್ನು ನೋವು ಅಂತ ಬಂತಲ್ಲ, ಬಹಳ ಜನರಿಗೆ ಅದು ಗೊತ್ತಾಗಿದೆ, ಗೊತ್ತಾಗಲೇಬೇಕು. ಮೂರು ಶನಿವಾರದಿಂದ ನಾನು ಬರಲಿಲ್ಲ ಅಂತಂದ್ರೆ ಅದೇನಾಯ್ತು ಏನಾಯ್ತು ಅಂತ ಕೇಳಿ ಒಬ್ಬರೊಬ್ಬರು ಒಂದೊಂದು ಬಗೆಯಾಗಿ ಹೇಳಿ ಕೊನೆಗೆ ಏನು ಯಾರಿಗೂ ಸರಿಯಾಗಿ ಗೊತ್ತಿಲ್ಲದೆ ಈಗ ನಾನು ಹೇಳ್ತಾ ಇದ್ದೇನೆ, ಅದು ಬರೀ ಬೆನ್ನು ಉಳುಕಿದ್ದು ಅಂತ. ಆದರೆ ಭಯಂಕರವಾಗಿ ಉಳುಕಿತ್ತದು, ಎಷ್ಟು ಉಳುಕಿತ್ತು ಅಂತಂದ್ರೆ ಉಳಿದದ್ದೇ ಹೆಚ್ಚು. ಯಾವುದು ಬೆನ್ನು ಉಳುಕಲ್ಲ ನಾನು. ತಕ್ಷಣ ನರ್ಸಿಂಗೋಮಿಗೆ ಹೋದದ್ದಾಯ್ತು, ಅವರು ಅದನ್ನ ಎಕ್ಸ್ರೇ ತೆಗೆದದ್ದಾಯ್ತು. ಎಕ್ಸ್ರೇ ನೋಡಿದಂತಹ ಡಾಕ್ಟರ್ ಹೇಳಿದ್ರು ಅದು ಸ್ಲಿಪ್ ಡಿಸ್ಕ್ ಅಂತ ಒಂದು ಶಬ್ದ ಇದೆ. ಡಿಸ್ಕ್ ಅಂತಂದ್ರೆ ಒಂದು ಬಟ್ಟಲೋಪಾದಿಯಲ್ಲಿ ಇರತಕ್ಕಂತಹ ವಸ್ತು ಅಂತ ಇಟ್ಕೊಳ್ಳಿ. ಏನೇನು ಆ ಬಟ್ಟಲೋಪಾದಿಯಲ್ಲಿ ಇರತಕ್ಕಂತಹ ವಸ್ತು ಬಹಳ ಸೂಕ್ಷ್ಮ, ಒಂದು ಮೂಳೆಗೂ ಇನ್ನೊಂದು ಮೂಳೆಗೂ ನಡುವೆ ಇದ್ದು ನಮ್ಮ ಎಲ್ಲ ಬಗೆಯ ಚಲನವಲನವನ್ನ ಅದು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ನಿಯಂತ್ರಿಸುತ್ತೆ. ಈ ಒಂದು ತಟ್ಟಿ ಉಪಾದಿಯಲ್ಲಿ ಇರತಕ್ಕಂತಹ ಆ ಪದಾರ್ಥ ಬಹಳ ಮುಖ್ಯ ಅಂತ ಹೇಳಿದಾಗ ಎಷ್ಟೋ ಜನ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿ ಇನ್ನೊಂದು ತಟ್ಟೆ ಕಬ್ಬಿಣದ ತಟ್ಟೆ ಏನಾದರೂ ಇಡೋದಕ್ಕೆ ಹೊರಟ್ರೆ ಆಗೋದಲ್ಲ. ಮೊನ್ನೆ ಆ ಡಾಕ್ಟರ್ಗಳು ನಮ್ಮ ಹತ್ರ ಮಾತನಾಡ್ತಾ ಹೇಳಿದ್ರು, ಸ್ವಾಮೀಜಿ ಆ ಡಿಸ್ಕ್ ಅಂತ ಹೇಳಿದ್ರೆ ಈ ಕಣ್ಣಿನಿಂದ ಕಾಡುವಂತಹದ್ದಲ್ಲ, ಅದು ಎಕ್ಸ್ರೇಗೂ ಕೂಡ ಸರಿಯಾಗಿ ಸಿಕ್ಕುವಂತಹದ್ದಲ್ಲ ಅದು ಅಂತ ಹೇಳ್ಬಿಟ್ಟು, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಆದರೂ ಸ್ಥೂಲವಾದಂತಹ, ಯಾಕೆಂದ್ರೆ ಇದು ಸ್ಲಿಪ್ ಅಂತ ಜಾರೋದು ಅಂತ, ಆ ತಟ್ಟೆ ಜಾರತು ಅಂತ ಹೇಳಿದ್ರೆ ಮನುಷ್ಯ ಬೆನ್ನು ಮೂಳೆ ಮುರ್ಕೊಂಡ ಅಂತ ಅರ್ಥ, ಕೆಲಸಕ್ಕೆ ಬಾರದವನಾಗ್ಬಿಟ್ಟ ಅಂತ ಅರ್ಥ. ಇಡೀ ಜೀವನದುದ್ದಕ್ಕೂ ಅವನು ಯಾತನೆಯನ್ನು ಅನುಭವಿಸೋದೊಂದೇ ಅವನ ಪಾಲಿಗೆ ಬರುತ್ತೆ. ಅಂತಹ ಒಂದು ಡಿಸ್ಕು ಅದು ಕಣ್ಣಿಗೆ ಕಾಣುವಂತಹದ್ದಲ್ಲ, ಎಕ್ಸ್ರೇಗೂ ಗೊತ್ತಾಗತಕ್ಕಂಥದ್ದಲ್ಲ ಅಂತ ಒಂದು ಮಾತನ್ನ ಹೇಳ್ಬಿಟ್ರು. ಹೀಗೆ ಸ್ಥೂಲ ವಸ್ತುವೇ ನಮ್ಮ ಗೋಚರಕ್ಕೆ ಬರೋದಿಲ್ಲ ಅಂದಮೇಲೆ ಸೂಕ್ಷ್ಮಾದಿಸೂಕ್ಷ್ಮವಾದಂತಹ ಈ ಒಂದು ಷಟ್ಚಕ್ರ ಈ ನಮ್ಮ ಶರೀರದಲ್ಲಿ ಮೂಲಾಧಾರ ಅಂದ್ರೆ ಬೆನ್ನು ಮೂಳೆಯ ಕೆಳಭಾಗದಲ್ಲಿದೆ, ಸಹಸ್ರಾರ ಅಂತ ಹೇಳಿದ್ರೆ ತಲೆಯ ಮೇಲ್ಭಾಗದಲ್ಲಿ ಒಳಗಡೆ ಇದೆ ಅಂತ ವಿವರಣೆ ಕೊಟ್ರೆ ಬಗೆದು ನೋಡೋಣ ಅಂತ ಮನಸ್ಸಾಗುತ್ತೆ. ಬಗೆದು ನೋಡಿದ್ರೆ ಅಲ್ಲಿ ಏನೂ ಇರೋದಿಲ್ಲ. ಆದ್ರೆ ಎಲ್ಲಿರುತ್ತೆ ಅದು? ಶ್ರೀರಾಮಕೃಷ್ಣ ಹೇಳ್ತಾರೆ ನೋಡಿ, ಸೂಕ್ಷ್ಮ ದೇಹದೊಳಗೆ ಈ ಎಲ್ಲ ಪದ್ಮಗಳು ಇವೆ. ಸೂಕ್ಷ್ಮ ದೇಹ, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ಶರೀರ, ಕಾರಣ ದೇಹ. ಕಾರಣ ಅಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ. ಈ ಸೂಕ್ಷ್ಮ ಶರೀರ ಅಂತ ಹೇಳ್ತಕ್ಕಂಥದ್ದೇ ನಮ್ಮ ಜನ್ಮಾಂತರಗಳಿಗೆ ಕಾರಣ. ಮನುಷ್ಯ ಶರೀರ ಬಿಟ್ಟ ತಕ್ಷಣ ಸೂಕ್ಷ್ಮ ಶರೀರದೊಂದಿಗೆ ಪ್ರಯಾಣ ಮಾಡ್ತಾನೆ ಅಂತ ಅನ್ನೋ ಮಾತು ಬರುತ್ತೆ. ಆಗ ಅವನಿಗೆ ಗೋಡೆಗಳು ಪರ್ವತಗಳು ಯಾವುದೂ ಕೂಡ ತಡೆ ಮಾಡುವುದಿಲ್ಲ, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಬಹುದು ಅವನು ಅಂತ. ಅಷ್ಟು ಸೂಕ್ಷ್ಮ ಅಂತಹ ಸೂಕ್ಷ್ಮ ಶರೀರದೊಳಗೆ, ಆ ಸೂಕ್ಷ್ಮ ಶರೀರ ಎಲ್ಲಿದೆ? ನಮ್ಮ ಶರೀರದಲ್ಲೇ, ಈ ಸ್ಥೂಲ ಶರೀರದಲ್ಲೇ ಇದೆ. ಈ ಸ್ಥೂಲ ಶರೀರ ಯಾವ ಆಕಾರವನ್ನು ಪಡೆದಿದೆಯೋ ಅದೇ ಆಕಾರದಲ್ಲೇ ಒಳಗಡೆ ಇದೆ. ಅದರೊಳಗಡೆ ಕಾರಣ ಶರೀರ, ಅದರೊಳಗಡೆ ಅಂತರಾತ್ಮ. ಆತ್ಮನೇ ಮೂಲ ಕಾರಣನಾಗಿ ಈ ಎಲ್ಲವನ್ನೂ ಕೂಡ ಚಲಿಸ್ತಾ ಇದ್ದಾನೆ. ಅವನೇ ಪರಬ್ರಹ್ಮ, ಅವನೇ ಪರಮಾತ್ಮ, ಅವನೇ ಕಾಳಿ, ಅವನೇ ಕೃಷ್ಣ, ಅವನೇ ಯೇಸುಕ್ರಿಸ್ತ, ಎಲ್ಲವೂ ಕೂಡ ಆ ಒಂದೇ ಶಕ್ತಿ, ಆದ್ಯ ಶಕ್ತಿ, ಜ್ಯೋತಿ, ಜ್ಯೋತಿಮಯವಾದಂತಹ ವಸ್ತು ಅದು. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯ ಅಗ್ನಿ. ಈ ಜಗತ್ತಿನಲ್ಲಿ ಕಾಣತಕ್ಕಂತಹ ಯಾವ್ಯಾವ ಜ್ಯೋತಿಗಳು ನಕ್ಷತ್ರಾದಿಗಳು ಇವೆಯೋ ಅವೆಲ್ಲವೂ ಕೂಡ ಈ ಆತ್ಮಜ್ಯೋತಿಯಿಂದ ಬೆಳಗ್ತಾ ಇದೆ. ಅಂತಹ ಒಂದು ಜ್ಯೋತಿ ನಮ್ಮೊಳಗಡೆ ಇದೆ, ಅದೇ ನಾವಾಗಿದ್ದೇವೆ ಅಂತ. ಈಗ ಸೂಕ್ಷ್ಮ ಶರೀರದಲ್ಲಿ ಈ ಒಂದು ಷಟ್ಚಕ್ರ ಭೇದ, ಷಟ್ಸ್ಥಳ ಭೇದ, ಸಪ್ತ ಭೂಮಿಕೆಗಳ ಏರಿಕೆ ಇದೆಲ್ಲ ನಡೀತಾ ಇರುತ್ತೆ ಅಂತ. ಆ ಸೂಕ್ಷ್ಮ ಶರೀರದ ಪರಿಚಯ ಆಗುವವರೆಗೆ ನಮ್ಮ ಸಾಧನೆ ತಿಳ್ತಕ್ಕಂಥದ್ದು ಮುಂದುವರಿಬೇಕಾಗುತ್ತೆ ಅಂತನ್ನೋದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೂಕ್ಷ್ಮ ದೇಹದೊಳಗೆ ಆ ಎಲ್ಲ ಪದ್ಮಗಳು ಇವೆ. ಯೋಗಿಗಳಿಗೆ ಅವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಅವು ಮೇಣದ ಮರದ ಎಲೆ ಕಾಯಿಗಳಂತೆ ಕಾಣುತ್ತವೆ ಅಂತಂದ್ಬಿಟ್ರು. ಮೇಣದ ಮರ ಅಂತಂದ್ರೆ ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಪರೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಶಬ್ದ ಇದೆ, ಪಾರದರ್ಶಕ ಅಂತ. ಕನ್ನಡಿ ಇದ್ರೆ ಆ ಕಡೆದು ಕೂಡ ಹೆಕ್ ಕಾಣುತ್ತ, ಅದೇ ರೀತಿಯಲ್ಲಿ ಮೇಣದ ಮಾಡಿದ್ರು ಕೂಡ ಆ ಕಡೆ ಕೂಡ ಕಾಣುತ್ತೆ. ಅದು ಅಂದ್ರೆ ಗಾಜಿನಲ್ಲಿ ಕಾಣುವಷ್ಟರ ಮಟ್ಟಿಗೆ ಕಾಣೋದು ಸಾಧ್ಯ ಇಲ್ಲದಿರಬಹುದು, ಆದ್ರೆ ಅಷ್ಟರ ಮಟ್ಟಿಗೆ ಅದು ಪಾರದರ್ಶಕ ಆ ರೀತಿಯಲ್ಲಿ ಇರುತ್ತೆ. ಅದು ಆ ಮೇರುದಂಡ ಅಂತ ಹೇಳ್ತಕ್ಕಂಥದ್ದು ಸೂಕ್ಷ್ಮ ಶರೀರದಲ್ಲಿ. ಅಲ್ಲಿ ಮರದ ಎಲೆ ಕಾಯಿಗಳಂತೆ ಹೂವಿನ ಉಪಾಧಿಯಲ್ಲಿ ಈ ಷಟ್ಚಕ್ರ ಅಥವಾ ಷಟ್ ಪದ್ಮಗಳು ಇರುತ್ತವೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಹೌದು ಯೋಗಿಗಳು ಅವನ್ನ ನೋಡಬಲ್ಲರಂತೆ. ಅವನು ಇವನು ಕೂಡ ಕೆಲವು ಯೋಗಿಗಳನ್ನೆಲ್ಲ ಹೋಗಿ ಮಾತಾಡ್ಕೊಂಡ್ಬಂದಿ, ಅವ್ರು ಹೇಳೋ ಮಾತು ಕೂಡ ಇವರು ಹೇಳೋ ಮಾತಿಗೆ ಸರಿ ಹೊಂದುತ್ತಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಯೋಗಿಗಳು ಅವನ್ನ ನೋಡಬಲ್ಲವಂತೆ. ಹೌದು, ಒಂದು ವಿಧವಾದ ಗಾಜು ಇದೆ, ಅದರ ಮೂಲಕ ನೋಡಿದ್ರೆ ಚಿಕ್ಕ ವಸ್ತು ದೊಡ್ಡದಾಗಿ ಕಾಣುತ್ತೆ ಅಂತನ್ನೋದಾಗಿ ಓದಿದ್ದೇನೆ ಅಂತ ಅಂದ್ಬಿಟ್ಟ. ಚಿಕ್ಕ ವಸ್ತು ದೊಡ್ಡದಾಗಿ ಕಾಣತಕ್ಕಂಥದ್ದು ಭೂತಗನ್ನಡಿ. ಅದು ಒಂದು ವಿಧದ ಗಾಜು ಇದೆ, ಅದರಲ್ಲಿ ಚಿಕ್ಕ ವಸ್ತು ದೊಡ್ಡದಾಗಿ ಕಾಣುತ್ತೆ ಅಂತನ್ನೋದಾಗಿ ಓದಿದ್ದೇನೆ ಅಂತ ಹೇಳಿದ್ರೆ ಅವನು ಕಂಡಿಲ್ಲ ಅಂತ ಅರ್ಥ. ಅಂದ್ರೆ ಆಗಿನ ಕಾಲದಲ್ಲಿ ಅದಿನ್ನೂ ಆ ಯಾವುದು ಭೂತಗನ್ನಡಿ ಅಂತ ಹೇಳ್ತಕ್ಕಂಥದ್ದು ಈ ಮಾಸ್ಟರ್ ಮಾಷಿನೂ ಕೂಡ ಕಾಣುವಷ್ಟರ ಮಟ್ಟಿಗೆ ಪ್ರಚಲಿತವಾಗಿರಲಿಲ್ಲ ಅಂತ ಗೊತ್ತಾಗುತ್ತೆ. ಇದರಿಂದ ಅದೇ ರೀತಿ ಯೋಗದ ಮೂಲಕ ಸೂಕ್ಷ್ಮ ಪದ್ಮಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಕಾಣುತ್ತೆ ಅಂತ ಇವನು ಅರ್ಥ ಮಾಡಿಕೊಳ್ತಾನೆ. ಹೇಗೆ ಆ ಭೂತಕನ್ನಡಿಯ ಮೂಲಕ ಚಿಕ್ಕದನ್ನು ಕೂಡ ದೊಡ್ಡದಾಗಿ ಕಾಣಬಹುದೋ ಅದೇ ರೀತಿಯಲ್ಲಿ ಯೋಗ ಅಂತ ಹೇಳತಕ್ಕಂಥ ಭೂತಕನ್ನಡಿಯ ಮೂಲಕ ಅತ್ಯಂತ ಸೂಕ್ಷ್ಮವಾದಂತಹ ಕಮಲಗಳನ್ನು ಕೂಡ ಷಟ್ ಪದ್ಮಗಳನ್ನು ಷಟ್ ಚಕ್ರಗಳನ್ನ ನೋಡಬಹುದು ಅಂತ ಕಾಣುತ್ತೆ ಅಂತ ಹೇಳ ಬದುಕದ ಹಾಗೆ ಹೇಳಿ ಕಾಣುತ್ತೆ ಅಂತಂದ್ರೆ ತಾನು ಕಂಡಿಲ್ಲ ಅಂತ ಅರ್ಥ. ಅದರಿಂದ ತಿಳಿದವರಂತೆ ಪುಸ್ತಕ ಓದ್ಕೊಂಡು ತಿಳಿದವರಂತೆ ಮಾತಾಡೋದಿದೆಯಲ್ಲ ಅದರಷ್ಟು ಅವಮಾನಕರ ಇನ್ಯಾವುದೂ ಇಲ್ಲ. ಎಲ್ಲಿ ಮಾಸ್ಟರ್ ಮಹಾಶಯ ಸಾಕಷ್ಟು ಬುದ್ಧಿವಂತನಾಗಿದ್ದಾನೆ. ಉಪನಿಷತ್ನಲ್ಲಿ ಋಷಿಗಳು ಕೂಡ ಹೇಳ್ತಾ ಇದ್ದಾರೆ ಎಂದೆಂತಹ ಘನವಾದ ತತ್ವಗಳನ್ನು ಹೇಳಿ ಅವರು ಹೇಳ್ತಾರೆ ಇವುಗಳನ್ನೆಲ್ಲ ನಮ್ಮ ಪೂರ್ವಜರಿಂದ ಕೇಳಿದ್ದೇವೆ ಅಂತ. ಅವರು ಅನುಭವಿಸಿದ್ದಾರೆ ಅದನ್ನ, ಆದರೂ ಕೂಡ ಹೀ ಉಂಟು ಅಂತ ಹೀಗೆ ಅಂತ ಹೇಳೋದಿಲ್ಲ ಅವರು. ಈ ತರಹ ನಾವು ಪೂರ್ವಜರಿಂದ ಕೇಳ್ತಾ ಬಂದಿದ್ದೇವೆ. ಇದೆಲ್ಲ ವಿನಯ ಸೂಚಕವಾದಂತಹ ಅಂಶಗಳು. ಆಧ್ಯಾತ್ಮಿಕ ವ್ಯಕ್ತಿಗಳು ಹೆಜ್ಜೆ ಹೆಜ್ಜೆಗೂ ಕೂಡ ತಮ್ಮ ವಿನಯವನ್ನೇ ತೋರಿಸ್ತಾ ಬರಬೇಕಾಗುತ್ತೆ. ವಿನಯ ತೋರಿಸದೇ ಇತ್ತು ಅಂತ ಹೇಳಿದ್ರೆ ಅಜ್ಞಾನ ತಕ್ಷಣವೇ ಅದು ಪ್ರಕಟವಾಗಿ ಬಿಡುತ್ತೆ. ಏನಪ್ಪ ನಾನು ಅಂತಿರ್ತಾನೆ ಅಂತ ಸಾಮಾನ್ಯರು ಕೂಡ ಅವನ ಅಹಂಕಾರವನ್ನ ಜಂಬವನ್ನ ಕಂಡು ಹುಡುಕಿ ತಿಳ್ಕೊಂಡಿರ್ತಾರೆ. ಆದರೆ ಅವನು ಬಿಡೋದಿಲ್ಲ. ಏನ್ ಮಾಡೋಕ್ಕಾಗುತ್ತೆ ಮನುಷ್ಯ? ಪರಮಾಂಸರ ಸಲಹೆಗನುಸಾರ ಶ್ರೀರಾಮಕೃಷ್ಣರು ಪರಮಾಂಸರ ಸಲಹೆಗನುಸಾರ ಮಾಸ್ಟರ್ ಮಾಶಿಯ ಪಂಚವಟಿಯ ಗುಡಿಸಲಿನಲ್ಲಿ ತನ್ನ ರಾತ್ರಿಯನ್ನು ಕಳೆದ. ವಿಷಯ ಬೇರೆ. ಈಗ ಮಾಸ್ಟರ್ ಮಾಶಿಯನ್ನೇ ಬರ್ಕೊಳ್ತಾ ಇದ್ದಾನೆ. ಪರಮಾಂಸರ ಸಲಹೆಗನುಸಾರ ಮಾಸ್ಟರ್ ಮಾಶಿಯ ಪಂಚವಟಿಯ ಗುಡಿಸಲಿನಲ್ಲಿ ತನ್ನ ರಾತ್ರಿಯನ್ನು ಕಳೆದ. ಪಂಚವಟಿಯಲ್ಲಿ ಶ್ರೀರಾಮಕೃಷ್ಣ ಸಾಧನೆ ಮಾಡಿದಂತಹ ಗುಡಿಸಲಿದೆ, ಅದರಲ್ಲಿ ಅವನು ಆ ರಾತ್ರಿಯನ್ನು ಕಳೆದಂತೆ. ಬೆಳಗಿನ ಜಾವ ಎದ್ದು ಒಬ್ಬನೇ ಹಾಡ್ತಾ ಇದ್ದಾನೆ. ಭಜನೆ ಸಾಧನೆಯಿಂದ ಏನು ಫಲವು ದೊರೆಯದೆ ಹೋಯಿತು, ಭಜನೆ ಸಾಧನೆಯಿಂದ ಏನು ಫಲವು ದೊರೆಯದೆ ಹೋಯಿತು, ದೀನ ನನ್ನನು ನಿನ್ನ ಸ್ಪರ್ಶದಿ ಶುದ್ಧಿಗೈಯುತ ನಿಲ್ಲಿಸು, ಭಜನೆ ಸಾಧನೆಯಿಂದ ಏನು ಫಲವು ದೊರೆಯದೆ ಹೋಯಿತು, ದೀನ ನನ್ನನು ನಿನ್ನ ಸ್ಪರ್ಶದಿ ಶುದ್ಧಿಗೈಯುತ ನಿಲ್ಲಿಸು, ನಿನ್ನ ಪಾದವ ಪಡೆವ ಹಂಬಲದಲ್ಲಿ ದಿನಗಳು ಉರುಳಿವೆ, ನಿನ್ನ ಪಾದವ ಪಡೆವ ಹಂಬಲದಲ್ಲಿ ದಿನಗಳು ಉರುಳಿವೆ, ಆದರೆಯೋ ನೀನು ಮಾತ್ರವೇ ಕಾಣದೆಲ್ಲೋ ಅಡಗಿಹೇ, ಆದರೆಯೋ ನೀನು ಮಾತ್ರವೇ ಕಾಣದೆಲ್ಲೋ ಅವಿತಿಹೇ, ಭಜನೆ ಸಾಧನೆಯಿಂದ ಏನು ಫಲವು ದೊರೆಯದೆ ಹೋಯಿತು, ದೀನ ನನ್ನನು ನಿನ್ನ ಸ್ಪರ್ಶದಿ ಶುದ್ಧಿಗೈಯುತ ನಿಲ್ಲಿಸು, ನಿನ್ನ ಪಾದವ ಪಡೆವ ಹಂಬಲದಲ್ಲಿ ದಿನಗಳು ಉರುಳಿವೆ, ಆದರೆಯೋ ನೀನು ಮಾತ್ರವೇ ಕಾಣದೆಲ್ಲೋ ಅವಿತಿಹೇ. ಸಾಧನೆ ಮಾಡಿ ಮಾಡಿ ಮಾಡಿ ಮಾಸ್ಟರ್ ಮಾಷೆ ಸುಸ್ತಾಗಿ ಹಾಡನ್ನು ಹೇಳ್ತಾನೆ. ಭಜನೆ ಸಾಧನೆಯಿಂದ ಏನೋ ಫಲವು ದೊರೆಯದೆ ಹೋಯಿತು. ದೀನ ನನ್ನನು ನಿನ್ನ ಸ್ಪರ್ಶದಿ ಶುದ್ಧಿಗೈಯುತ ನಿಲ್ಲಿಸು. ನಿನ್ನ ಪಾದವ ಪಡೆವ ಹಂಬಲದಲ್ಲಿ ದಿನವು ಉರುಳಿವೆ. ಆದರೆ ಅಯ್ಯೋ, ನೀನು ಮಾತ್ರವೇ ಕಾಣ್ತಾ ಇಲ್ಲ, ಎಲ್ಲೋ ಅಡಗಿಕೊಂಡಿದ್ದೀಯ ಅಂತನ್ನುವ ಹಾಡನ್ನ ಹೇಳ್ತಾನೆ. ಇದು ಎಲ್ಲರ ಪಾಡು, ಇದು ಅವನ ಹಾಡು, ಇದು ಎಲ್ಲರ ಪಾಡು. ಅಕಸ್ಮಾತ್ತಾಗಿ ಮಾಸ್ಟರ್ ಕಿಟಕಿಯ ಹತ್ರ ನೋಡಿದಾಗ ಪರಮಹಂಸರು ಅದರ ಬಳಿ ನಿಂತಿರೋದು ಕಂಡು ಬಂತು. ಪರಮಹಂಸರು ಅಶ್ವಪೂರ್ಣ ಲೋಚನರಾಗಿದ್ದಾರೆ. ಮಾಸ್ಟರು ಈ ಕೆಳಗಿನ ಚರಣಗಳನ್ನು ಹಾಡಿದಾಗ ದೀನ ನನ್ನನು ನಿನ್ನ ಸ್ಪರ್ಶದಿ ಶುದ್ಧಿಗೈಯುತ ನಿಲ್ಲಿಸು. ನಾನು ದೀನನಾಗಿದ್ದೇನೆ, ಸಾಧನೆ ಮಾಡಿ ಮಾಡಿ ಮಾಡಿ ಸುಸ್ತಾಗಿ ದೀನನಾಗಿದ್ದೇನೆ. ಇನ್ನು ನಾನು ನಿಂತುಕೊಳ್ಳೋಕ್ಕೆ ಶಕ್ತಿ ಇಲ್ಲ, ಆದ್ರಿಂದ ನೀನೇ ನನ್ನನ್ನು ಶುದ್ಧಗೊಳಿಸು. ನಾನು ಎಷ್ಟು ಶುದ್ಧ ಆಗಬೇಕು ಅಂತ ನೀನು ಇಷ್ಟಪಡ್ತೀಯೋ ಆ ಶುದ್ಧತೆಯನ್ನು ನೀನೇ ತಂದುಕೊಡು. ನನ್ನನ್ನು ಶುದ್ಧಗೊಳಿಸಿ ನೀನೇ ನನ್ನನ್ನು ನಿಲ್ಲಿಸು ಅಂತನ್ನುವ ಈ ಹಾಡನ್ನು ಹಾಡಿದಾಗ ಈ ವಾಕ್ಯವನ್ನು ಕೇಳಿ ಪರಮಹಂಸರು ಅಶ್ರುಪೂರ್ಣ ಲೋಚನರಾಗಿದ್ದಾರೆ. ಆಹಾ, ನನ್ನ ಶಿಷ್ಯ ಎಷ್ಟು ಪ್ರಾಮಾಣಿಕತೆಯಿಂದ ಅಳ್ತಾ ಇದ್ದಾನೆ, ಎಂತಹ ಒಂದು ಭಾವವನ್ನು ತಾಳಿದ್ದಾನೆ, ಇವನಿಗೇನಾದರೂ ಸಹಾಯ ಮಾಡಲೇಬೇಕು ತಾನು. ಹೌದು, ಮಾಡ್ತೇನೆ, ಮಾಡಬೇಕು. ಆಹಾ, ಎಂತಹ ಹೃದಯ ಇವನದ್ದು ಅಂತನ್ನುವ ಭಾವದಿಂದ ಅಶ್ರುಪೂರ್ಣ ಲೋಚನರಾಗಿದ್ದಾರೆ. ಅವನಲ್ಲಿಂದೇ ಕಂಡುಕೊಂಡು ಬರಿತಾ ಇದ್ದಾನೆ ಅದನ್ನ. ಈಗ ಮಾಸ್ಟರ್ ಮಾಷಿಯ ಮತ್ತೊಂದು ಹಾಡು ಹೇಳ್ತಾನೆ. ಕಾವಿ ಬಟ್ಟೆಯ ನೊಟ್ಟು ಕಿವಿಯೊಳು ಶಂಖ ಕುಂಡಲ ನಿಕ್ಕುತ, ಕಾವಿ ಬಟ್ಟೆಯ ನೊಟ್ಟು ಕಿವಿಯೊಳು ಶಂಖ ಕುಂಡಲ ಬಿಕ್ಕುತ. ಆ ಕ್ರೂರ ಹರಿ ದೊರೆವನಕ ಅಲೆವೆನು ಯೋಗಿ ವೇಷವ ತಾಳುತ. ಆ ಕ್ರೂರ ಹರಿ ದೊರೆವನಕ ಅಲೆವನು ಯೋಗಿ ವೇಷವ ತಾಳುತ. ಕಾವಿ ಬಟ್ಟೆಯ ನೊಟ್ಟು ಕಿವಿಯೊಳು ಶಂಖ ಕುಂಡಲ ನಿಕ್ಕುತ, ಕಾವಿ ಬಟ್ಟೆಯ ನೊಟ್ಟು ಕಿವಿಯೊಳು ಶಂಖ ಕುಂಡಲ ಬಿಕ್ಕುತ. ಆ ಕ್ರೂರ ಹರಿ ದೊರೆವನಕ ಅಲೆವೆನು ಯೋಗಿ ವೇಷವ ತಾಳುತ. ಆ ಕ್ರೂರ ಹರಿ ದೊರೆವನಕ ಅಲೆವನು ಯೋಗಿ ವೇಷವ ತಾಳುತ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.